ನಮ್ಮ ರೈತರಿಗೆ ಬ್ಯಾಂಕುಗಳಲ್ಲಿ, ಅದರಲ್ಲೂ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ, ನಾವು ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತ ಏನು ಅಂತೀವಲ್ಲ, ನಮ್ಮ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ರೈತರಿಗೆ ಯಾವ ರೀತಿಯ ಒಂದು ಸಾಲ ಸೌಲಭ್ಯಗಳು ಸಿಗ್ತವೆ, ಆ ಒಂದು ಸಾಲ ಸೌಲಭ್ಯಗಳನ್ನು ಪಡೀಲಿಕ್ಕೆ ನಾವೆಲ್ಲ ಏನೇನು ಒಂದು ದಾಖಲೆಗಳನ್ನು ಕೊಡಬೇಕಾಗುತ್ತೆ, ಮತ್ತು ಅದನ್ನು ನಾವು ಪಡಿಬೇಕಂದ್ರೆ ಏನು ಒಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ, ಇದರ ಬಗ್ಗೆ ಇವತ್ತು ನೀವು ಮಾಹಿತಿಯನ್ನು ಪಡಿಬೋದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆ ಮಾಹಿತಿ ನೀಡ್ತಾ ಇದ್ದಾರೆ ಚಿತ್ರದುರ್ಗದ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಪ್ರಾದೇಶಿಕ ಕಚೇರಿಯ ಸಹಾಯಕ ಮಹಾಪ್ರಬಂಧಕರಾದ ಎಸ್ ಎನ್ ಮಹದೇವಯ್ಯ ಅವರು. ನಮಸ್ಕಾರ ಸರ್. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ರೈತ ಬಾಂಧವರೇ, ನಿಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ದೂರವಾಣಿ ಸಂಖ್ಯೆಗಳನ್ನು, ಮೊಬೈಲ್ ಸಂಖ್ಯೆಗಳನ್ನು ಹೇಳಿದ್ದೀವಿ. 9448640273 ಹಾಗೂ 9141097272 ಈ ಒಂದು ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಮಾಹಿತಿಯನ್ನು ಪಡಿಬೋದು. ಸರ್, ಇವತ್ತು ನಾವು ಈ ಬ್ಯಾಂಕುಗಳಲ್ಲಿ ನಮ್ಮ ರೈತರಿಗೆ ಯಾವ ರೀತಿಯ ಸೌಲಭ್ಯಗಳು ಸಿಗುತ್ತವೆ ಅಂತ ನಾವು ಮಾಹಿತಿ ಕೊಡ್ತಿದ್ದೀವಿ. ಮೊದಲಿಗೆ ನಾವು ಮಾತಾಡೋದಾದರೆ ಯಾವ್ಯಾವ ರೀತಿಯ ಸೌಲಭ್ಯಗಳು ನಮ್ಮ ರೈತರಿಗೆ, ಅಂದರೆ ಅಲ್ಪಾವಧಿ ಇರ್ಬೋದು ದೀರ್ಘಾವಧಿ ಇರ್ಬೋದು, ಯಾವ ರೀತಿ ಸಾಲ ಸೌಲಭ್ಯಗಳ ಅವಕಾಶ ಇದೆ ಅಂತ ಹೇಳ್ತೀರಾ ಸರ್? ಈಗ ಬ್ಯಾಂಕ್ಗಳಲ್ಲಿ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಆರ್ಥಿಕ ಚಟುವಟಿಕೆಗಳಿಗೆ, ಅವರ ಅಭಿವೃದ್ಧಿಗೆ ನಾವು ಸಾಲ ಸೌಲಭ್ಯಗಳನ್ನ ಒದಗಿಸ್ತಾ ಇದ್ದೇವೆ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ KCC ಅಂತ ಕೊಡ್ತೀವಿ, ಬೆಳೆ ಬೆಳೆ ಸಾಲ, ಆಮೇಲೆ ಪಶುಸಂಗೋಪನೆ, ಡೈರಿ ಡೆವಲಪ್ಮೆಂಟು, ಕುರಿ ಸಾಗಾಣಿಕೆ, ಕೃಷಿ ಅಭಿವೃದ್ಧಿ ಸಾಲಗಳು. ಕೃಷಿ ಅಭಿವೃದ್ಧಿ ಸಾಲಗಳು ಅಂತಂದರೆ ಅವರು ಕೃಷಿ ಜಮೀನಿನಲ್ಲಿ ಅದು ಬೆಳೆ ಬೆಳಿಲಿಕ್ಕೆ, ಹದ ಮಾಡಲಿಕ್ಕೆ ಏನೇನು ಬೇಕೋ, ಬೇಲಿ ಹಾಕ್ಬೋದು, ಬಂಡಿಂಗ್ಸ್ ಇರ್ಬೋದು, ಆಮೇಲೆ ಪೈಪ್ಲೈನ್ ಇರ್ಬೋದು, ವಾಟರ್ ಟ್ಯಾಂಕ್ ಇರ್ಬೋದು ಅಂತವು ಕಟ್ಟಲಿಕ್ಕೆ, ಟ್ರ್ಯಾಕ್ಟರ್ ಕೊಂಡ್ಕೊಳ್ಳಿಕ್ಕೆ, ಆಮೇಲೆ ಫಾರ್ಮ್ ಮೆಷಿನರಿ ಅಂತ ಏನು ಹೇಳ್ತೀವಲ್ಲ, ಟ್ರ್ಯಾಕ್ಟರ್ ಇರ್ಬೋದು, ಟಿಲ್ಲರ್ ಇರ್ಬೋದು, ಹಾರ್ವೆಸ್ಟರ್ಸ್ ಇರ್ಬೋದು, ಕೃಷಿ ಉಪಕರಣಗಳು, ಪರಿಕರಗಳು, ಉಪಕರಣಗಳು. ಕೆಲವು ಸಂದರ್ಭದಲ್ಲಿ ದೊಡ್ಡ ದೊಡ್ಡ ರೈತರಿಗೆ JCBಗಳು ಸಹ ಕೊಟ್ಟಿದ್ದ ಇದೆ. ಆಮೇಲೆ ಪ್ಲಾಂಟೇಶನ್ ಮಾಡಕ್ಕೆ, ಈಗ ಅಡಿಕೆ ಇಡ್ಲಿಕ್ಕೆ, ನೆಡ್ಲಿಕ್ಕೆ, ಮತ್ತೆ ಮಾವು ಅಭಿವೃದ್ಧಿ ಪಡಿಸ್ಲಿಕ್ಕೆ, ತೆಂಗು ಅಭಿವೃದ್ಧಿ ಪಡಿಸ್ಲಿಕ್ಕೆ, ಆಮೇಲೆ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಸಾಲ, ಉನ್ನತ ವ್ಯಾಸಂಗಕ್ಕೆ ವಿದ್ಯಾಭ್ಯಾಸ ಸಾಲಗಳು, ಆಮೇಲೆ ಈ ಡೈರಿ ಲೋನ್ನಲ್ಲಿ KCC ಅಂತ ಅದನ್ನು ಕೊಡ್ತೀವಿ, ಅಂದರೆ ಹಸುಗಳಿದ್ರೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ, ಆಮೇಲೆ ಅವರು ವಾಹನ ಕೊಡ್ಲಿಕ್ಕೆ ಸಾಲ, ಮನೆ ಕಟ್ಟಲಿಕ್ಕೆ ಸಾಲ, ಈ ಕೆಲವು ಸಂದರ್ಭದಲ್ಲಿ ಜಮೀನು ಕೊಂಡ್ಲಿಕ್ಕೂ ಸಹ ಸಾಲ ಕೊಡ್ತೀವಿ, ಮತ್ತೆ ಚಿನ್ನಾಭರಣಗಳ ಮೇಲೆ ಸಾಲ. ಇಷ್ಟೆಲ್ಲ ಸಾಲಗಳು ರೈತರಿಗೆ ಈಗ ಲಭ್ಯ ಇದೆ ಬ್ಯಾಂಕ್ಗಳಿಂದ. ಈಗ ನಮ್ಮ ರೈತರು ಇಂಥ ಒಂದು ಸಾಲಗಳನ್ನು ಪಡಿಬೇಕು ಅಥವಾ ತಗೋಬೇಕು ಅಂದರೆ ಏನೇನು ದಾಖಲಾತಿಗಳು, ಮೂಲ ದಾಖಲಾತಿಗಳು ಏನೇನು ಬೇಕಾಗ್ತದೆ? ಒಂದೊಂದು ಸಾಲಕ್ಕೂ ಬೇರೆ ಬೇರೆ ರೀತಿ ಇರ್ಬೋದು, ಆದರೆ ಮುಖ್ಯವಾಗಿ ಕೊಡೋಂಥದ್ದು ಏನಿರುತ್ತೆ ಅನ್ನೋದು ಸರ್? ಈಗ ಬ್ಯಾಂಕ್ಗಳಲ್ಲಿ ಅಕೌಂಟ್ ಮಾಡಬೇಕು ಅಂದರೆ ಈಗಾಗಲೇ KYC ಡಾಕ್ಯುಮೆಂಟ್ಸ್, ಅಂದರೆ ನೋ ಯುವರ್ ಕಸ್ಟಮರ್ ಅನ್ನೋ ಡಾಕ್ಯುಮೆಂಟ್ನ ಪ್ರಾಥಮಿಕವಾಗಿ ಈಗಾಗಲೇ ಕೊಟ್ಟಿರ್ತಾರೆ. ಅವರು ಉಳಿತಾಯ ಖಾತೆ ಅಥವಾ SBI ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಬೇಕಾದರೆ ಆಧಾರು ಅಂತ ಕಾರ್ಡ್ ಎಲ್ಲ ಕೊಟ್ಟಿರ್ತಾರೆ. ಜೊತೆಗೆ ಈ ಕೃಷಿಗೆ ಸಂಬಂಧಪಟ್ಟಂತಹ ಸಾಲ ಪಡಿಬೇಕಾದ್ರೆ ಅವರು ಜಮೀನು ಒಂದೇ ಇರ್ತಾರೆ, ಆ ಜಮೀನಿನ ದಾಖಲೆಗಳನ್ನ ಕೊಡಬೇಕು. ಹೇಳಬೇಕು ಅಂತಂದ್ರೆ ಈಗ ಬೆಳೆ ಸಾಲ ಪಡೆಯಲು ಬಾಣಿ ಇರಬೇಕು, ಪಟ್ಟ, ಕಂದಾಯದ ರಶೀದಿ ಇರಬೇಕು, ಮ್ಯೂಟೇಷನ್ ಇರಬೇಕು, EC ಇರಬೇಕು. ಒಂದು ಮಿತಿ ಇದೆ, ಅಂದರೆ 160,000 ಕೆಲವು ಬ್ಯಾಂಕ್ಗಳಲ್ಲಿ, 200,000 ನಮ್ಮ ಬ್ಯಾಂಕ್ನಲ್ಲಿ. ಅಲ್ಲಿವರೆಗೂ ಕೃಷಿ ಸಾಲ ಬೆಳೆ ಬೆಳೆಯಕ್ಕೆ ತೆಗೆದುಕೊಳ್ಬೇಕು ಅಂತಂದರೆ ನಾವು ಜಮೀನಿನ ಅಡಮಾನನ ಇದು ಮಾಡ್ತಾ ಇಲ್ಲ, ಅಲ್ಲಿ ಬರೀ ಹೈಪೋಥೆಕೇಷನ್ ಆಫ್ ಕ್ರಾಪ್ ಮೇಲೆ ಮಾತ್ರ ಕೊಡ್ತೀವಿ. ಅವಾಗ ಇಷ್ಟೇ ಸಾಕು, 200,000 ಮೇಲ್ಪಟ್ಟೋಗೋದಾದರೆ ಅವ್ರ ಜಮೀನಿನ ಪೂರ್ಣ ದಾಖಲೆಗಳನ್ನ ಕೊಡ್ಬೇಕಾಗುತ್ತೆ. ಈಗ ಅಲ್ಪಾವಧಿ ಸಾಲ ಇರ್ತದೆ, ಸಾಮಾನ್ಯವಾಗಿ ನೀವು ಹೇಳ್ತಿರಲ್ಲ ಬೆಳೆ ಸಾಲ ಅಂತ ಹೇಳ್ತಾರೆ, ಆ ಒಂದು ಬೆಳೆಗೆ ಮಾತ್ರ ಕೊಡ್ತಾರೆ, ಅದರ ಒಂದು ರಿಪೇಮೆಂಟು ಬೆಳೆ ಆದ ಕೂಡಲೇ ಮಾಡ್ಬೇಕಾಗುತ್ತಾ, ಅಥವಾ ಅದಕ್ಕೇನು ಇಷ್ಟು ಇಂತಿಷ್ಟೇ ಪೀರಿಯಡ್ ಅಂತ ಇರುತ್ತೆ, ಟೈಮ್ ಅಂತ ಇರುತ್ತೆ? ಈಗ KCC ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ, ರೈತರಿಗೆ ಉಪಯೋಗ ಆಗಲಿ ಅಂತ 2000 ಆ ವರ್ಷದಿಂದ KCC ಅನ್ನೋ ಒಂದು ಸ್ಕೀಮ್ನ ಸರ್ಕಾರ ಮತ್ತು ಬ್ಯಾಂಕ್ಗಳು ಇದು ಮಾಡಿದ್ದೇವೆ. ಅದರೊಳಗೆ ಏನಂತಂದ್ರೆ ಪ್ರತಿ ರೈತರಿಗೆ ಅವರ ಜಮೀನಿನ ವಿಸ್ತೀರ್ಣಕ್ಕನುಗುಣವಾಗಿ ಬೆಳೆ ಯಾವ ಬೆಳೆ ಬೆಳೀತಾರೆ ಅನ್ನೋದಕ್ಕೆ ಅನುಗುಣವಾಗಿ ಅವ್ರಿಗೊಂದು ಲಿಮಿಟ್ ಫಿಕ್ಸ್ ಮಾಡ್ತೀವಿ. ಆ ಒಂದು ಲಿಮಿಟ್ ಫಿಕ್ಸ್ ಮಾಡಿಬಿಟ್ಟು ಆ KCC ಕಾರ್ಡ್ ATM ಕಾರ್ಡ್ ಡೆಬಿಟ್ ಕಾರ್ಡ್ ಅದು ಆ ಕಾರ್ಡು ಕೊಡ್ತೀವಿ. ಅವರು ಅದರೊಳಗೆ ಆ ಅಕೌಂಟ್ನ SBI ಅಕೌಂಟ್ ತರ ಆಪರೇಟ್ ಮಾಡ್ಕೊಬಹುದು. ಎಷ್ಟು ಸರಿ ಬೇಕಾದರೂ ತೆಗಿಬಹುದು, ಎಷ್ಟು ಸರಿ ಬೇಕಾದರೂ ಹಾಕಬಹುದು. ಆ ದಿನದ ಕೊನೆಯಲ್ಲಿ ಎಷ್ಟು ಉಳಿತದೆ ಶಿಲ್ಕು ಬ್ಯಾಲೆನ್ಸ್ ಅದರ ಮೇಲೆ ಅವರಿಗೆ ಬಡ್ಡಿ ಬೀಳುತ್ತೆ. ಸರ್ ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಹೇಳಿ ಹೆಸರು, ತಮ್ಮ ಹೆಸರು ಹೇಳಿ. ಸರ್, ನನ್ನ ಹೆಸರು ವೀರಣ್ಣ ಅಂತೇಳಿ, ಚಳ್ಳಕೆರೆ ತಾಲೂಕು ರೇಣುಕಾಪುರ ಗ್ರಾಮದಿಂದ. ವೀರಣ್ಣ ಅವ್ರು ಹೇಳಿ ಪ್ರಶ್ನೆ. ಮಾದೇವಪ್ಪ ಸರ್ಗು ಮತ್ತೆ ನಿಮ್ಗೂ ಕೂಡ ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಒಳ್ಳೆ ಒಂದು ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದಿರ ಸರ್. ಈಗ ನನ್ನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ನಾವು ಸಹಕಾರ ಸಂಘಗಳಲ್ಲಿ ಸಾಲ ತಗೊಂಡಿದ್ದೀವಿ ಸರ್. ಅಂದ್ರೆ ಆಲ್ರೆಡಿ ಮೂರ್ನಾಲ್ಕು ವರ್ಷದಿಂದ ಕೂಡ ಸಾಲ ತಗೊಂಡಿದ್ದೀವಿ. ಆದ್ರೆ ಸರ್, ಈಗ ಎಕರೆಗೆ ಇಂತಿಷ್ಟು ಅಂತೇಳಿ ಅವರು ನಿಗದಿ ಮಾಡಿರ್ತಾರೆ. ಆದ್ರೆ ಇವರು ಸಹಕಾರ ಸಂಘದವರು ನಮ್ಗೆ RTC ಅಲ್ಲಿ ಉದಾಹರಣೆ, ನಾವ್ ಒಂದು 3 ಎಕರೆ ಜಮೀನ್ ಇದ್ರೆ ಅವರು ಒಂದು 50,000-60,000 ರೂಪಾಯಿ RTC ಅಲ್ಲಿ ತೋರಿಸಿರ್ತಾರೆ. ಆದ್ರೆ ನಮ್ಗೆ ಕೊಡ್ತಕ್ಕಂಥದ್ದೇ ಕಡಿಮೆ ಕೊಡ್ತಾರಲ್ಲ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಸರ್. ಅದು ಹೇಳಿ ಸರ್. ಅದು ಸಹಕಾರ ಸಂಘಗಳಲ್ಲಿ ಈ ಸಾಲ ತೆಗೆದುಕೊಂಡಿರೋದ್ರಿ ನೀವು, ಹಾಗಾಗಿ ಅಲ್ಲಿನ ವ್ಯವಸ್ಥೆ ಏನು? ಈಗ ಇನ್ನೊಂದು ಏನಾಗುತ್ತೆ ಅಂತಂದ್ರೆ, KCC ನಲ್ಲಿ 5 ವರ್ಷಕ್ಕೆ ನಾವು ಲಿಮಿಟ್ ಫಿಕ್ಸ್ ಮಾಡ್ತೀವಿ. ಅಂದ್ರೆ ಪ್ರತಿ ವರ್ಷನೂ 10% ಅದನ್ನ ಹೆಚ್ಚಿಸ್ತಾ ಹೋಗ್ತೀವಿ. ಅವ್ರು ಬಹುಶಃ ನನಗನ್ಸೋ ಮಟ್ಟಿಗೆ ಏನಾಗಿದೆ ಅಂತ ಅಂದ್ರೆ, 5ನೇ ವರ್ಷಕ್ಕೆ ಬೇಕಾಗ ಲಿಮಿಟ್ ಏನ್ ಫಿಕ್ಸ್ ಮಾಡಿರ್ತಾರೆ ಅದಕ್ಕೆ ಅವರು ಚಾರ್ಜ್ ಕ್ರಿಯೇಷನ್ ಮಾಡ್ಕೊಂಡಿರ್ತಾರೆ. ಮೊದಲನೇ ವರ್ಷದಲ್ಲಿ ಲಿಮಿಟ್ ಕಡಿಮೆ ಇರ್ತದೆ ಅನ್ಸುತ್ತೆ. ಆದ್ರೂ ಹೆಚ್ಚಿನ ವಿವರಗಳಿಗೆ ನೀವು ಅವ್ರನ್ನ ಸಂಪರ್ಕ ಮಾಡಿ ಡೀಟೇಲ್ಸ್ ಕೇಳಿ, ಪೂರ್ಣವಾಗಿ ಮಾಹಿತಿ ನಿಮಗೆ ಕೊಡ್ತಾರೆ ಅವರು. ಯಾಕಂದ್ರೆ ಇದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅವು ಮತ್ತೆ ಸಹಕಾರ ಬ್ಯಾಂಕ್ಗಳಿಗೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಕಾನೂನುಗಳಲ್ಲಿರ್ಬೋದು, ನಿಯಮಗಳಲ್ಲಿರ್ಬೋದು, ಸ್ವಲ್ಪ ಇದಿರುತ್ತೆ. ಯಾಕಂದ್ರೆ ಅವು ಸಾಮಾನ್ಯವಾಗಿ ಸ್ಟೇಟ್ ಗೌರ್ಮೆಂಟ್ ಅಂಡರ್ನಲ್ಲಿ ಬರ್ತಿರ್ತವೆ. ಆ ಊರದೇ ಒಂದು ರೂಲ್ಸ್ ಬೇರೆ ಇರ್ತವೆ. ಒಂದ್ಸರಿ ವಿಚಾರ ಮಾಡಿ ವೀರಣ್ಣರೇ. ಸರ್, ಇನ್ನೊಂದ್ ಪ್ರಶ್ನೆ ಸರ್, ಈಗ ನಾವು ನ್ಯಾಷನಲ್ ಬ್ಯಾಂಕ್ ಅಲ್ಲಿ ತಗೊಳೋದಾದ್ರೆ ನಮ್ದು ಒಂದು 5 ಎಕರೆ ಜಮೀನ್ ಇತ್ತು ಕುಸ್ಕಿ ಭೂಮಿ ಅಂದ್ರೆ ಎಷ್ಟೊಂದು ಸಾಲ ತಗೋಬಹುದು ಸರ್ ಒಂದು ನ್ಯಾಷನಲ್ ಬ್ಯಾಂಕ್ ಅಲ್ಲಿ? ಈಗ ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಂದ್ರೆ, ನಿಮ್ದು ಚಳ್ಳಕೆರೆ ತಾಲೂಕ್ನಲ್ಲಿ 5 ಎಕರೆಗೆ ಅಂತಂದ್ರೆ ಶೇಂಗಾ ಬೆಳೆ ಬೆಳೀತಾರೆ. ಈಗ ನೀವು ಶೇಂಗಾಕ್ಕೆ 1 ಎಕರೆಗೆ 15,000 20,000 ಒಂದು ಸ್ಕೇಲ್ ಆಫ್ ಫೈನಾನ್ಸ್ ಅಂತ ಫಿಕ್ಸ್ ಮಾಡಿರ್ತಾರೆ ಸ್ಟೇಟ್ ಈ ಕಮಿಟಿಯಿಂದ, ಟೆಕ್ನಿಕಲ್ ಕಮಿಟಿಯಿಂದ ಒಂದು ಸ್ಕೇಲ್ ಆಫ್ ಫೈನಾನ್ಸ್ ಅಂತ ಫಿಕ್ಸ್ ಮಾಡಿರ್ತಾರೆ ಎಕರೆಗಿಂತಿಷ್ಟು ಅಂತ. ಸಾಧಾರಣ 1,20,000 ಅಂತ ನೀವು ಇಟ್ಕೊಂಡ್ರೆ, ನಿಮ್ಮ 5 ಎಕರೆಗೆ 20×5 100,000 ಪ್ಲಸ್ 1,000 ರೂಪಾಯಿ ನಿಮ್ಮ ಖರ್ಚುಗಳಿಗೆ, ಇದಕ್ಕೆ ಇನ್ನೊಂದು 20,000 ರೂಪಾಯಿ ಆ ಎಕ್ವಿಪ್ಮೆಂಟು, ನೀವು ನೇಗಲು ಅವು ಇವು ಅವು ಮೇಂಟೈನ್ ಮಾಡಲಿಕ್ಕೆ ನಿಮಗೆ ಹೆಚ್ಚು ಕಡಿಮೆ ಸ್ಕೇಲ್ ಆಫ್ ಫೈನಾನ್ಸ್ ಎಕರೆಗಿಷ್ಟು ಮಲ್ಟಿಪ್ಲೈಡ್ ಬೈ ನಿಮ್ಮ ವಿಸ್ತೀರ್ಣ ನಂಬರ್ ಆಫ್ ಎಕರ್ಸ್ ಎಷ್ಟು ಎಕರೆಗಳಿದೆ ಅಂತ, ಅಷ್ಟು ನಿಮಗೆ ಸಾಲ ಸಿಗುತ್ತೆ ಬೆಳೆ ಸಾಲ. ಒಂದು ಲಕ್ಷಕ್ಕೆ ಅಂತ ಅಲ್ಲ, ಏನಂದ್ರೆ KCC ಸ್ಕೀಮ್ನಲ್ಲಿ ಏನಿದೆ ಅಂತ ಅಂದ್ರೆ, ಪ್ರತಿ ರೈತರಿಗೆ 3 ಲಕ್ಷದವರೆಗೆ 1 ವರ್ಷಕ್ಕೆ ಅವರು 1 ವರ್ಷದೊಳಗಡೆ ರೀಪೇಮೆಂಟ್ ಮಾಡಿದ್ರೆ 4% ಬಡ್ಡಿ ಬೀಳುತ್ತೆ. 1 ವರ್ಷದೊಳಗಡೆ ರೀಪೇಮೆಂಟ್ ಮಾಡಿದ್ರೆ 4% ಬಡ್ಡಿ ಬೀಳುತ್ತೆ. ರೀಪೇಮೆಂಟ್ ಮಾಡಲಿಲ್ಲ ಅಂತ ಅಂದ್ರೆ ಅವ್ರಿಗೆ ಹೆಚ್ಚಿಂದ ಆಗ್ತದೆ. ನೀವು 1 ವರ್ಷದೊಳಗಡೆ ಕಟ್ಟಿದ್ರೆ 4%ಗೆ 3 ಲಕ್ಷದವರೆಗೂ ಸಾಲ ಸೌಲಭ್ಯ ಸಿಗುತ್ತೆ ಬೆಳೆ ಬೆಳಿಲಿಕ್ಕೆ. ಕರೆ ಮಾಡಿದಕ್ಕೆ ಧನ್ಯವಾದ ಹೀರಣ್ಣರೇ. ಸರ್, ಈಗ ಅದೇ ಶಾರ್ಟ್ ಟರ್ಮ್ ಕ್ರಾಪ್ಸ್ ಅಂದ್ರೆ ಶಾರ್ಟ್ ಟರ್ಮ್ ಲೋನ್ ಅಂದ್ರೆ ನಾವು ಬೆಳೆ ಸಾಲ ಅಂತ ಹೇಳಿ, ಈಗ ಸ್ಕೇಲ್ ಆಫ್ ಫೈನಾನ್ಸ್ ಅಂದ್ರೆ ಒಂದೊಂದು ಬೆಳೆಗೆ ಇಂತಿಷ್ಟು ಅಂತ. ಇನ್ನು ನೀವು ದೀರ್ಘಾವಧಿ ಸಾಲಗಳ ಬಗ್ಗೆ ಕೃಷಿಗೆ ಸಂಬಂಧಪಟ್ಟಂಗೆ ಯಾವ ಸಾಲಗಳನ್ನ ಕೊಡ್ಲಿಕ್ಕೆ ಅವಕಾಶ ಇದೆ ಸರ್? ಅಲ್ಲ ಈಗ ದೀರ್ಘಾವಧಿ ಅಂತಂದ್ರೆ ಮಾವು ಪ್ಲಾಂಟೇಶನ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಗಿಡ ನೆಟ್ಟು ಬೆಳೆ ಅದು ಅವ್ರಿಗೆ ಫಸಲು ಬರೋದೇ 6-7 ವರ್ಷ ಆಗ್ತದೆ. ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಸಪೋಟ ಇರ್ಬೋದು, ಆಮೇಲೆ ದಾಳಿಂಬೆ ಇರ್ಬೋದು, ಇವು ದೀರ್ಘಾವಧಿ ಸಾಲಗಳಾಗ್ತದೆ. ಯಾಕೆಂತಂದ್ರೆ ರೈತರು ಇವತ್ತು ಅಡಿಕೆ ಹಾಕಿದ್ರೆ ಅವ್ರಿಗೆ ಮುಂದಿನ ವರ್ಷನೇ ಫಸಲು ಬರೋದಿಲ್ಲ, ಆ ಗಿಡನ ಅವರು ಒಂದು 5-6 ವರ್ಷ ಪೋಷಣೆ ಮಾಡಬೇಕು, ಆ ನಂತರ ಅವರಿಗೆ ಬೆಳೆ ಬರುತ್ತೆ. ಇಂತಹ ಬೆಳೆಗಳು ಜೊತೆಗೆ ಈಗ ಅವರು ಟ್ರ್ಯಾಕ್ಟರ್ ಕೊಡ್ತಾರೆ, ಒಂದೇ ವರ್ಷಕ್ಕೆ 5 ಲಕ್ಷ, 6 ಲಕ್ಷ, 7 ಲಕ್ಷ ಸಾಲ ತೆಗೆದುಕೊಂಡಾಗ ಒಂದೇ ವರ್ಷಕ್ಕೆ ಮರುಪಾವತಿ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಟ್ರ್ಯಾಕ್ಟರ್ ಆಗಲಿ, ಎಕ್ವಿಪ್ಮೆಂಟ್ ಆಗಲಿ, ಹಾರ್ವೆಸ್ಟರ್ಸ್ ಅಥವಾ ಈ ಒಂದು ಬಂಡಿಂಗ್ಸ್ ಮಾಡ್ತಾರೆ ಅಂದ್ರೆ ಬದುಗಳು ಹಾಕ್ಸೋದಾಗ್ಲಿ, ಬೇಲಿ ಹಾಕ್ಸೋದು, ಆ ನಂತರ ವಾಟರ್ ಟ್ಯಾಂಕ್ ಮಾಡಿಸೋದು, ಇದಕ್ಕೆಲ್ಲ ಏನಾಗುತ್ತೆ ಅಂದ್ರೆ ಪಂಪ್ ಸೆಟ್ಟು, ಪೈಪ್ ಲೈನ್, ಇದಕ್ಕೆಲ್ಲ ಮಧ್ಯಮಾವಧಿ ದೀರ್ಘಾವಧಿವರೆಗೂ ಸಹ ಅವರಿಗೆ ಸಾಲ ಸೌಲಭ್ಯ ಇರುತ್ತೆ. ಅಂದ್ರೆ ಈಗ ಅವರಿಗೆ ಒಂದು ಸಪೋಸ್ ಅಡಿಕೆ ಹಾಕಿದಾರೆ, ಅವರು ಸುಮಾರು 6-7 ವರ್ಷ ಬೇಕಾಗುತ್ತೆ ಅವ್ರಿಗೆ ಫಸಲು ಕೊಡ್ಲಿಕ್ಕೆ. ಆ ಮಧ್ಯೆ ಅಂದ್ರೆ ನೀವೀಗ ಸಾಲ ಕೊಟ್ಟಿದ್ರೆ ಅಲ್ಲಿವರೆಗೂ ಬಡ್ಡಿ ಅದರ ವ್ಯವಸ್ಥೆ ಹೆಂಗಿರುತ್ತೆ ಸರ್? ಎಷ್ಟು ಚಾರ್ಜ್ ಮಾಡ್ತಾರೆ ಆ ಥರ? ಏನೇನು ಗ್ಯಾಪ್ ಟೈಮ್ ಗ್ಯಾಪ್ ಅಂತ ಏನು ಇರುತ್ತೆ ಬಡ್ಡಿ ಹಾಕ್ಲಿಕ್ಕೆ? ಅಲ್ಲ, ನಾವು ಯಾವುದೇ ಸಾಲ ಕೊಟ್ಟರೆ ಜೆಸ್ಟೇಷನ್ ಪೀರಿಯಡ್ ಅಂತ ಹೇಳ್ತೀವಿ, ಅಂದರೆ ಅದು ಇನ್ಕಮ್ ಆದಾಯ ಕೊಡುವಂತ ಸಮಯದವರೆಗೂ ಬಡ್ಡಿನ ನಾವು ಅದಕ್ಕೆ ಸೇರಿಸ್ತಾ ಹೋಗ್ತೀವಿ. ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದರೆ ಅವ್ರದ್ದು ವರ್ಷಕ್ಕೊಂದ್ಸರಿ ಬಡ್ಡಿ ಕಟ್ಟಿಬಿಟ್ರೆ ಅವ್ರಿಗೂ ಒಳ್ಳೇದು, ಬ್ಯಾಂಕಿಗೂ ಒಳ್ಳೇದು. ಅಂತ ಹಾಗಾಗಲಿಲ್ಲ ಅಂತ ಪಕ್ಷದಲ್ಲಿ ಅವ್ರಿಗೆ 6-7 ವರ್ಷ ಎಲ್ಲಿ ಫಸಲು ಬರುತ್ತಲ್ಲ ಅಲ್ಲಿವರೆಗೂ ಸಹ ನಾವು ಬಡ್ಡಿನ ಅದಕ್ಕೆ ಸೇರಿಸಿ ಕೊನೆಯಲ್ಲಿ ಅದನ್ನೂ ಸಹ ಕ್ಯಾಪಿಟಲೈಸ್ ಮಾಡ್ತೀವಿ, ಆಮೇಲೆ ರೀಪೇಮೆಂಟ್ ಫಿಕ್ಸ್ ಮಾಡೋದು. ಹಾಗಾಗಿ ಅದರದೇನು ತೊಂದರೆ ಆಗೋದಿಲ್ಲ ಅವ್ರಿಗೆ. ಈಗ ಟ್ರ್ಯಾಕ್ಟರ್ ಸಾಲ ತಗೋಬೇಕಂದ್ರು ಈಗ ಅವ್ರಿಗೆ, ಯಾಕಂದ್ರೆ ಟ್ರ್ಯಾಕ್ಟರ್ ಮಧ್ಯೆ ದುಡಿತೇನೆ ಇರ್ತದೆ, ಬೇರೆ ಕಡೆ ಎಲ್ಲ ಕೆಲಸ ಬಾಡಿಗೆ ಎಲ್ಲ ಕಳಿಸಿರ್ತಾರೆ ಅವರೆಲ್ಲ, ಅವ್ರಿಗೆ ಟೈಮ್ ಬೇಕಾಗಲ್ಲ ಅನ್ನಿಸುತ್ತೆ. ಅವಾಗೆಲ್ಲ ಇಮಿಡಿಯೇಟ್ ಅವರ ರಿಪೇಮೆಂಟ್ ಸ್ಟಾರ್ಟ್ ಮಾಡ್ಬೋದು ಅವರು. ಈಗ ನಮ್ಮ ನಮ್ಮ ಈ ಬ್ಯಾಂಕ್ಗಳಲ್ಲಿ ಏನಾಗಿದೆ ಅಂತಂದ್ರೆ, ನಾವು ನೀವು ಸಾಲನ ಇಷ್ಟು ದಿವಸ ಆದ್ಮೇಲೆ ಕೊಡಬೇಕು, ಇದಕ್ಕೆ ಮೊದಲು ಕೊಡೋಂಗಿಲ್ಲ ಅನ್ನೋದೆಲ್ಲೂ ಇಲ್ಲ. ಅವರು ಇವತ್ ಸಾಲ ತೆಗೆದುಕೊಂಡು ವರ್ಷದೊಳಗಡೆ ಬೇಕಾದ್ರೆ ಕಟ್ಬಿಡ್ಬೋದು, ಆ ಒಂದು ಸೌಲಭ್ಯ ಇದೆ. ಹಾಗಾಗಿ ಎಲ್ಲೆಲ್ಲಿ ದುಡಿಮೆ ಚೆನ್ನಾಗಿದೆ ಆದಷ್ಟು ಬೇಗ ಸಾಲ ತೀರಿಸೋದು ಅವರಿಗೆ ಒಳ್ಳೇದು. ಸಾಲ ಬೇಗ ತೀರಿಸಿದಾಗ ಅವರಿಗೆ ಬಡ್ಡಿ ಎಲ್ಲ ಕಡಿಮೆ ಆಗ್ತದೆ, ಇನ್ನೊಂದು ಬೇರೆ ಒಂದು ಹೂಡಿಕೆ ಮಾಡ್ಕೊಬಹುದು, ಇನ್ವೆಸ್ಟ್ಮೆಂಟ್ ಮಾಡ್ಕೊಬಹುದು. ಒಂದು ಕರೆ ಇದೆ ಸರ್. ಹಲೋ ಹಲೋ ನಮಸ್ತೆ. ಹಲೋ ನಮಸ್ಕಾರ ಸರ್, ಹೇಳಿ. ತಮ್ಮ ಹೆಸರು? ನನ್ನ ಹೆಸರು ಚನ್ನಬಸಪ್ಪ ಅಂತ. ಚನ್ನಬಸಪ್ಪ ಎಲ್ಲಿಂದ? ನಾವು ಜವರ್ ದಾವಣಗೆರೆ ಜಿಲ್ಲೆ ಜವರ್ ತಾಲೂಕು ಬಿಸ್ತೋಳಿಯಿಂದ. ಕೇಳಿ ಪ್ರಶ್ನೆ ಕೇಳಿ. ಪ್ರಶ್ನೆ, ನಮ್ದು 3 ಎಕರೆ ಜಮೀನು ಇದೆ ಸರ್. ನಮಗೆ ಏನಾದ್ರು ಬ್ಯಾಂಕ್ ಪಾಂಗ್ ಸಣ್ಣ ಟ್ಯಾಕ್ಟ್ರಿ ಫ್ಯಾಕ್ಟ್ರಿ ಏನಾದ್ರು ಸಿಗ್ತಾವೇನ ಸಾಲ ಪಾಲದ ಸರ್? ಈಗ ನೋಡಿ, ಟ್ರ್ಯಾಕ್ಟರ್ ಕೊಂಡ್ಕೊಳ್ಳಿಕ್ಕೆ ಮೊದಲು ನೀವು ಟ್ರ್ಯಾಕ್ಟರ್ ಕೊಂಡ್ಲಿಕ್ಕೆ ತೀರ್ಮಾನ ಮಾಡಬೇಕಾದ್ರೆ ಟ್ರ್ಯಾಕ್ಟರಿಂದ ನಿಮಗೆ ಅನುಕೂಲ ಆಗುತ್ತಾ ಅಥವಾ ಅನುಕೂಲ ಆಗಲ್ವಾ ಅಂತ ಒಂದು ಯೋಚನೆ ಮಾಡಬೇಕು. ಈಗ ನಮಗೆ 800 ರೂಪಾಯಿ ಒಂದು ಗಂಟೆ ಕೊಟ್ರೆ ನಮ್ಮ ಜಮೀನಿನಲ್ಲಿ ಟ್ರ್ಯಾಕ್ಟರ್ ಬೇರೆಯವ್ರದ್ದು ಹೈರ್ ಅಂದ್ರೆ ಬಾಡಿಗೆ ತಗೊಂಡು ಹೊಲ ಉಳುಮೆ ಮಾಡಿಸ್ಕೊಂಡ್ಬಿಡ್ಬೋದು. ನೀವೇ ಟ್ರ್ಯಾಕ್ಟರ್ ಇಟ್ಟಾಗ ಅದಕ್ಕೆ ಡೀಸೆಲ್ ಹಾಕ್ಬೇಕು, ಡ್ರೈವರ್ ಇಡಬೇಕು, ವರ್ಷಕ್ಕೊಂದ್ಸರಿ ಇನ್ಶೂರೆನ್ಸ್ ಕಟ್ಟಬೇಕು, ಬಡ್ಡಿ ಕಟ್ಟಬೇಕು. ಅಂದ್ರೆ ಇಷ್ಟೆಲ್ಲಾ ಖರ್ಚುಗಳನ್ನ ಸರಿದೂಗಿಸ್ಕೊಂಡು ನಿಮಗೆ ಲಾಭ ಆಗ ಅಂತ ದುಡಿಮೆ ಆಗಬೇಕು. ಬರೀ 3 ಎಕರೆಯಲ್ಲಿ ನೀವು ಟ್ರ್ಯಾಕ್ಟರ್ನ ನಾನು ಉಳುಮೆ ಮಾಡ್ಕೊಂಡಿರ್ತೀನಿ ಅಂತ ಅಂದ್ರೆ ನನ್ನ ಅನಿಸಿಕೆಗೆ ಅದು ಲಾಭದಾಯಕ ಆಗೋದಿಲ್ಲ. ಅಥವಾ ನೀವು ಬೇರೆ ಅಲ್ಲ ಬೇರೆ ನೀವು ಉಳುಮೆನೂ ಮಾಡ್ತೀನಿ ಅಲ್ಲ ಒಂದ್ ನಿಮಿಷ ಬಾಡಿಗೆಗೆ ಉಳುಮೆ ಮಾಡ್ತೀನಿ ಅನ್ನೋದಾದ್ರೆ ನೀವು 3 ಎಕರೆ ನೀರಾವರಿ ಇದ್ರೆ ಅಂದ್ರೆ 30 HP 30 HP ಗಿಂತ ಕಡಿಮೆ ಟ್ರ್ಯಾಕ್ಟರ್ನ ನಿಮಗೆ ಕೊಂಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಅದಕ್ಕೆ ಸಾಲ ಸೌಲಭ್ಯ ಸಿಗುತ್ತೆ ಬ್ಯಾಂಕಿಂದ. 6 ಎಕರೆ ಒಣಭೂಮಿ ಇರಬೇಕು ಅಥವಾ 3 ಎಕರೆ ನೀರಾವರಿ ಇರಬೇಕು. ಒಳ್ಳೇದು ಚನ್ನಬಸಪ್ಪ ರೇ, ನಮಸ್ಕಾರ ಸರ್. ಅದೇ ಈಗ ಈಗ ನಮ್ ಚನ್ನಬಸಪ್ಪ ರೇ ಹೇಳ್ದಂಗೆ ಸಣ್ಣ ರೈತರಿಗೆ ಈಗ 3 ಎಕರೆ ಇರಬೇಕು, ಇಲ್ಲಾಂದ್ರೆ 6 ಎಕರೆ ಖುಷ್ಕಿ ಜಮೀನಿದ್ರೆ ಅಂದ್ರೆ ಅವರ ಒಂದು ತಗೊಂಡಿಂದ ಅದನ್ನ ಬೇರೆ ಇದಕ್ಕೆ ಬಳಸಿದ್ರೆ ಅವರಿಗೆ ಲಾಭದಾಯಕ ಆಗುತ್ತೆ. ತಮ್ಮ ಹೊಲದಲ್ಲೇ ಮಾಡ್ಕೊಳ್ಲಿಕ್ಕಾದ್ರೆ ಅದ ಬೇಕಾಗಲ್ಲ ಅಂತ ತಾವ್ ಹೇಳ್ತೀವಿ. ಹೌದು ಹೌದು, ತಮ್ದಷ್ಟೇ ಕೃಷಿ ಚಟುವಟಿಕೆಗಳಿಗೆ ಏನು ಬೇಕಾಗಲ್ಲ, ಅದ ಅದನ್ನ ಬೇರೆ ಬಾಡಿಗೆ ಬಿಟ್ಟು ಅಲ್ಲಿಂದ ದುಡಿಮೆ ಮಾಡಿದ್ರೆ ಅವರಿಗೆ ಲಾಭದಾಯಕ ಆಗುತ್ತೆ ಅನ್ನೋ ಒಂದು ವಿಚಾರ. ಅಂತವ್ರಿಗೆ ಎಷ್ಟು ಎಷ್ಟರವರೆಗೆ ನೀವು ಸಾಲ ಫೈನಾನ್ಸ್ ಮಾಡ್ಲಿಕ್ಕಾಗುತ್ತೆ ಸರ್? ಈಗ ಅದು ನಾವು ಕೊಟೇಶನ್ ತರಿಸ್ಕೊಂಡು ಟ್ರ್ಯಾಕ್ಟರ್ 5 ಲಕ್ಷ ಬಾಳತ್ತೆ ಅಂತ ಇಟ್ಕೊಳ್ಳಿ, ನಾವು 80% ವರೆಗೂ ಮಾಡ್ತೀವಿ, ಒಂದು ಮಾರ್ಜಿನ್ 15% ಮಾರ್ಜಿನ್ ಇಟ್ಕೊಂಡು ಮಿಕ್ಕಿದ್ದೆಲ್ಲ ನಾವು ಅವ್ರಿಗೆ ಸಾಲದ ರೂಪದಲ್ಲಿ ಕೊಡ್ತೀವಿ, ಒದಗಿಸ್ತೀವಿ. ಕೆಲವು ಸರ್ಕಾರ ಕಳೆದ ಕೆಲವು ವರ್ಷಗಳಲ್ಲಿ ಇದು ಮಾಡ್ತು, ಈ ಬಡ್ಡಿಯಲ್ಲಿ ಸಬ್ಸಿಡಿ ಕೊಡ್ತಿದ್ರು ರೈತರಿಗೆ, ರೈತರಿಗೋಸ್ಕರ. ಈಗನೂ ಇದೇ ಆ ಸ್ಕೀಮ್ ಅಥವಾ ಹೇಗಿದೆ ಸರ್? ಈಗ ಇಲ್ಲ ಸರ್, ಈಗ ಬ್ಯಾಂಕ್ಗಳ ಮುಖಾಂತರ ಬಡ್ಡಿಗೆ ಸಬ್ಸಿಡಿ ಕೊಡೋದು ಈ KCC ಮತ್ತೆ ವಿದ್ಯಾಭ್ಯಾಸಕ್ಕಷ್ಟೇ. ಈ ಟ್ರ್ಯಾಕ್ಟರ್ ಲೋನ್ಗಳಿಗೆ ಏನಾಗುತ್ತೆ ಅಂತಂದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಅವರು ಡೈರೆಕ್ಟ್ ಆಗಿ ಅವ್ರಿಗೆ ಏನು ಸಬ್ಸಿಡಿ ಇನ್ನೊಂದು ಮತ್ತೊಂದಿದೆ ಅದು ಕೊಡ್ತಾರೆ ಥ್ರೂ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಅಷ್ಟೇ. ಬ್ಯಾಂಕ್ಗಳಿಗೆ ಈ ಟ್ರ್ಯಾಕ್ಟರ್ ಕೊಂಡ್ಕೊಳ್ಳಿಕ್ಕೆ ಬಡ್ಡಿ ಸಬ್ಸಿಡಿ ಅವು ಸಿಗಲ್ಲ, ಅವರು ಡೈರೆಕ್ಟ್ ಆಗಿ ಆ ಕಡೆಯಿಂದ ಕೃಷಿ ಇಲಾಖೆಯಿಂದ ಏನು ಸಿಗುತ್ತೆ ಅದನ್ನ ಕೃಷಿ ಇಲಾಖೆಯಲ್ಲಿ ಅವರು ವಿಚಾರ ಮಾಡಿ ಆ ಸೌಲಭ್ಯಗಳನ್ನ ಪಡ್ಕೊಳ್ಬಹುದಾಗಿದೆ. ಈಗ ತಾವು ಹೇಳಿದ್ರೆ ಸರ್, ಆಗ್ಲೇ ನೀವು ಏನೇನು ಫೈನಾನ್ಸ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತೇಳಿ, ಅಗ್ರಿಕಲ್ಚರ್ ಫೀಲ್ಡ್ಗೆ ಒಂದು ಈವನ್ ಏನೂ ಇಲ್ಲ ಅಂದ್ರೂ ಗೋಲ್ಡ್ ಲೋನ್ ತಗೋಬಹುದು ಅನ್ನೋ ಒಂದು ಸಂದರ್ಭ ಬರ್ಬೋದು. ಅಂತ ಸಂದರ್ಭದಲ್ಲಿ ಅದು ಅದರ ದಾಖಲೆಗಳು ಏನಾದರೂ ಬೇಕಾಗುತ್ತೆ? ಬರೀ ಗೋಲ್ಡ್ ಇಷ್ಟ ಇದ್ರೆ ಸಾಕಾಗುತ್ತಾ, ಅದ್ರ ಜೊತೆಗೆ ಅವರ ರೈತರು ಅಂತೇಳಿ ಏನಾದರೂ ಕೊಡ್ಬೇಕಾ? ಇಲ್ಲ ಸರ್, ಯಾಕೆಂತಂದ್ರೆ ನಾವು 1 ಲಕ್ಷದವರೆಗೂ ಅದೇನು ದಾಖಲೆ ಏನು ಕೇಳಕ್ ಹೋಗೋದಿಲ್ಲ. ಯಾಕೆಂತಂದ್ರೆ ಜಮೀನ್ ಇಲ್ದೇ ಇರೋಂಥ ರೈತರಿದ್ದಾರೆ, ಬರೀ ಚಿನ್ನಾಭರಣ ತೆಗೆದುಕೊಂಡು ಬಂದರೆ ಅದರ ಅಪರಂಜಿನ ಖಾತರಿ ಪಡಿಸ್ಕೊಂಡು ಗ್ರಾಮ್ಗೆ ಇಂತಿಷ್ಟು ಅಂತ ಒಂದು ಸಾಲ ಕೊಡ್ತೀವಿ ನಾವು. ಚಿನ್ನಾಭರಣಗಳಲ್ಲ, ಈಗ ಜಮೀನ್ ಇಲ್ದೇ ಇರೋ ರೈತರಿಗೆ ಅವರು ಪಶುಸಂಗೋಪನೆ ಮಾಡ್ಬೋದಲ್ಲ, ಡೈರಿ ಸಾಲ ಕೊಡ್ತೀವಿ ನಾವು ಒಂದು ಹಸುಗಳಿಗೆ. ಹಸು ಯಾಕೆಂತಂದ್ರೆ ಹಸು ಹಿಂಡಿ ಹಾಕಿ ಹುಲ್ಲು ಒಣಹುಲ್ಲು ಅಥವಾ ಹಸಿ ಹುಲ್ಲು ಅವರು ಕೊಂಡ್ಕೊಂಡು ಹಸು ಸಾಕ್ಬೋದು, ಅದಕ್ಕೆ ಸಾಲ ಕೊಡ್ತೀವಿ. ಈ ಚಿತ್ರದುರ್ಗದ ಕೆಲವು ಭಾಗದಲ್ಲಿ ಈ ರೇಷ್ಮೆ ಸಾಗಾಣಿಕೆ ಸಹ ಇದೆ, ಅದಕ್ಕೂ ಸಾಲ ಕೊಡ್ತೀವಿ. ಸಣ್ಣ ಚಟುವಟಿಕೆ ಜಮೀನ್, ಇದನ್ನ ಅಲೈಡ್ ಆಕ್ಟಿವಿಟೀಸ್ ಅಂತ ಕರಿತೀವಿ ನಾವು, ಜಮೀನ್ ಇಲ್ದೇನೆ ಬಟ್ ಕೃಷಿಗೆ ಪೂರಕವಾದ ಚಟುವಟಿಕೆಗಳು. ಇದು ಮಾಡಲಿಕ್ಕೆ ಸಣ್ಣ ಪ್ರಮಾಣದಲ್ಲಿ ಜಮೀನ್ ಇರಬೇಕು ಅಂತ ಏನಿಲ್ಲ, ಇಲ್ಲದೇ ಇದ್ರು ಸಹ ಸಾಲ ಕೊಡ್ತೀವಿ. ಹಸು ಕಟ್ಟಲಿಕ್ಕೆ ಹಸು ಸಾಕ್ಲಿಕ್ಕೆ ಅವ್ರಿಗೊಂದು ಜಾಗ ಮನಸ್ಸಿರ್ಬೇಕು, ಜಾಗ ಇರ್ಬೋದು, ಆ ಕೆಲಸನ ಶ್ರದ್ಧೆಯಾಗಿ ಮಾಡಬೇಕು. ಅಂದ್ರೆ ಈಗ ಅದು ಈಗ ರೇಷ್ಮೆಗೆ ಕೊಡೋದಾದ್ರೆ ಅವರೆಲ್ಲ ಶೆಡ್ ಕಟ್ಟಲಿಕ್ಕೆ ಬೇಕಾಗುತ್ತೆ, ಆಮೇಲೆ ಅಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಶೆಡ್ ಕಟ್ಟಲಿಕ್ಕೆ, ರೇಷ್ಮೆ ಸಾಕಾಣಿಕೆ ಮಾಡಲಿಕ್ಕೆ, ಅದಕ್ಕೆ ಫೈನಾನ್ಸ್ ಮಾಡಲಿಕ್ಕೆ ಅವಕಾಶ ಇದೆಯಾ ಅವರಿಗೆ? 2 ಎಕರೆ ಕನಿಷ್ಠ 2 ಎಕರೆ ಮೇಲೆ ನೀರಾವರಿ ಅಂದ್ರೆ ರೇಷ್ಮೆ ಗಿಡ ಹಾಕ್ಲಿಕ್ಕೆ, ಹಿಪ್ಪನೇರಳೆ ಹಾಕ್ಲಿಕ್ಕೆ ಜಾಗ ಇದ್ದಾಗ ನಾವು ಅವರಿಗೆ ಶೆಡ್ಗೂ ಕೊಡ್ತೀವಿ. ಈ ಸಾಲದಲ್ಲಿ ಒಂದು ವ್ಯವಸ್ಥೆ ಇದೆ ಅವರಿಗೆ. ಸರ್ ಆಮೇಲೆ ಮಾತಾಡೋಣ. ಸರಿ ಆಯ್ತು. ಹಲೋ ಹಲೋ ಹಲೋ ನಮಸ್ತೆ ಸರ್. ನಮಸ್ಕಾರ ಸರ್, ಹೇಳಿ. ಜಗದೀಶ್ ಅಂತ ಸರ್, ಚಳ್ಕೆರೆಯಿಂದ. ಹೇಳಿ ಜಗದೀಶ್ ಸರ್. ಈಗ ನಾವು ಕೃಷಿ ಸಾಲ ತಗೊಂಡಿದ್ದೀವಿ ನಾವು ಈಗ ಅಡಿಕೆ ಪಡಿಕೆ ಹಾಕ್ಲಿಕ್ಕೆ ಏನಾದ್ರು ಮತ್ತೆ ಬೇರೆ ಏನಾದ್ರು ಸಾಲ ಸಿಗುತ್ತೆ ಸರ್? ನೀವು ಏನಕ್ಕೆ ಸಾಲ ತೆಗೆದುಕೊಂಡಿದ್ದೀರಾ ಕೃಷಿನಲ್ಲಿ? ಸರ್ ಕ್ರಾಪ್ ಲೋನ್ ಅಂತ ಬರುತ್ತಾ ಸರ್, ಶೇಂಗಾ ಬೆಳಿಲಿಕ್ಕೆ, ಶೇಂಗಾ ಬೆಳಿಲಿಕ್ಕೆ. ಆಯ್ತಾಯ್ತು. ಈಗ ನೀವಾಗಲೇ ಕ್ರಾಪ್ ಲೋನ್ ತೆಗೆದುಕೊಂಡಿದ್ರು ಸಹ ಆ ಜಮೀನ್ ಬಿಟ್ಟು ಬೇರೆ ಜಮೀನಿನಲ್ಲಿ ಅಡಕೆ ಹಾಕೋದಾದ್ರೆ ಗ್ಯಾರಂಟಿ ಸಾಲ ಸಿಗ್ತದೆ. ಆದ್ರೆ ನೀವು ತೆಗೆದುಕೊಂಡಿರೋ ಸಾಲ ಮರುಪಾವತಿ ಚೆನ್ನಾಗಿರಬೇಕು. ಹಾಗಿದ್ರೆ ಸಿಗುತ್ತೆ, ಹಾಗಿದ್ರೆ ಸಿಗುತ್ತೆ. ನೀವು ಯಾವ ಬ್ಯಾಂಕ್ ನಲ್ಲಿ ಈಗ ತೆಗೆದುಕೊಂಡಿದ್ರು ಅದೇ ಬ್ಯಾಂಕ್ ನಲ್ಲಿ ಹೋಗಿ ಸಿಗುತ್ತೆ, ನಿಮಗೆ ಸಾಲ ಸಿಗುತ್ತೆ. ಹೌದು, ನೀವು ಬೇರೆ ಜಮೀನ್ ತೆಗೆದುಕೊಂಡಾಗ ಆ ಜಮೀನ್ ದಾಖಲಾತಿ ಬೇಕೇ ಬೇಕಲ್ವಾ? ಆ ಜಮೀನ್ ನಿಮ್ಮ ಹೆಸರಲ್ಲಿದೆ ಅನ್ನೋದು ಬೇಕಲ್ವಾ? ಅದ್ ಮತ್ತೆ ಸಾಲದ ಮಿತಿ ಎಷ್ಟಾಗುತ್ತೆ? ನಾನು ಅವಾಗಲೇ ಹೇಳಿದೆ, 2 ಲಕ್ಷಕ್ಕಿಂತ ಮೀರಿದ್ರೆ ಮಾರ್ಟ್ಗೇಜ್ ಮಾಡಬೇಕಾಗ್ತದೆ, ಜಮೀನ್ ಅಡಮಾನ ಮಾಡಬೇಕಾಗ್ತದೆ ಅಂತ. ಅಡಮಾನ ಮಾಡಲಿಕ್ಕೆ ಏನೇನು ದಾಖಲೆ ಬೇಕು? ಜಮೀನು ನಿಮ್ಮ ಹೆಸರಲ್ಲಿದೆ, ನಿಮ್ಮ ಸ್ವಂತ ನಿಮಗೆ ರೈಟ್ಫುಲ್ ಪೊಸೆಷನ್ ಇದೆ ಅನ್ನೋದಕ್ಕೆ ಏನೇನು ದಾಖಲೆ ಬೇಕು ಅದನ್ನೆಲ್ಲ ಕೊಟ್ಟು ನೀವು ಸಾಲ ಪಡಿಬಹುದು. ಅದೇ ಜಮೀನಲ್ಲಿ ಈಗ ತೆಗೆದುಕೊಂಡಿರೋ ಜಮೀನ ಸಾಲನ ಮರುಪಾವತಿ ಮಾಡ್ಬೇಕಲ್ವಾ? ಬೇರೆ ಬೆಳೆಗೆ ತಗೊಂಡಿರ್ತಾರೆ, ಅದ್ ಮರುಪಾವತಿ ಮಾಡಿ ನೀವು ಅಡಕೆ ಗಿಡ ಹಾಕ್ತಿವಿ ಅಂತ ಹೇಳಿ ಅದನ್ನ ದಾಖಲೆಗಳು ಕೊಟ್ಟು ತಗೊಂಬೋದು. ತಗೊಂಬೋದು, ತೊಂದರೆ ತಗೊಂಬೋದು. ಒಳ್ಳೇದ ಜಗದೀಶ್. ಸರ್ ತಾವು ಹೇಳಿದ್ರೆ ಅಂದ್ರೆ ರಿಪೇಮೆಂಟ್ ಮಾಡಿದ್ರೆ ಮರುಪಾವತಿ ಮಾಡಿದ್ರೆ ಮತ್ತೆ ಸಾಲ ಸಿಗುತ್ತಂತ ಅದು ಮರುಪಾವತಿ ಯಾವ ರೀತಿ ಇದ್ರೆ ಅವರಿಗೆ ಅನುಕೂಲ ಅಂತ ಹೇಳ್ತಾರೆ ಸರ್? ಸರಿ, ಬ್ಯಾಂಕ್ಗಳಲ್ಲಿ ಇವತ್ತು ಸಾಲ ಕೊಟ್ಟು ನಾಳೆ ಕೊಡಿ ಅಂತ ನಾವೇನು ಕೇಳೋದಿಲ್ಲ. ಈ ಬೆಳೆ ಸಾಲ ಕೊಟ್ಟಾಗ ಸಾಧಾರಣವಾಗಿ 6 ತಿಂಗಳಿಗೆ ಬೆಳೆ ಬಂದ್ಬಿಡುತ್ತೆ, ಕಬ್ಬು ಬಾಳೆ ಬಿಟ್ಟರೆ ಮಿಕ್ಕಿದ್ದೆಲ್ಲ ಬೆಳೆಗಳು 6-7 ತಿಂಗಳಿಗೆ ಇವರು ಒಕ್ಕಣೆ ಮಾಡಿ ರೆಡಿ ಇರುತ್ತೆ. ಒಂದು ಕರೆ ಇದೆ ಸರ್. ಹಲೋ ಹಲೋ ಹಲೋ ನಮಸ್ತೆ ಸರ್. ನಮಸ್ಕಾರ ಸರ್, ಹೇಳಿ ಯಾರು ಸರ್? ಬಳ್ಳಾರಿ ಜಿಲ್ಲೆ ಕಂಪ್ಲೀಟ್ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಅಂತ ಸರ್. ಹಾ ಹೇಳಿ ವಿಶ್ವನಾಥ್, ಕೇಳಿ ಪ್ರಶ್ನೆ ಕೇಳಿ ಸರ್. ಸರ್ ನಮ್ಮ ಪ್ರಶ್ನೆ ಸರ್ ಸದ್ದಲ್ಲಿ, ಈಗ ನಾವು ಬ್ಯಾಂಕಲ್ಲಿ ಸಾಲ ತಗೋಬೇಕಂದ್ರೆ ನಮ್ಮ ಬಾಳೆ ತೋಟ ಇದೆ ಸರ್. ಬಾಳೆ ತೋಟದಲ್ಲಿ ನಾವು ಸಾಲ ತಗೋಬೇಕಂದ್ರೆ ಯಾವ್ಯಾವ ದಾಖಲಾತಿ ಕೊಡ್ಬೇಕು ಸರ್? ಇಲ್ಲಿ ನೀವು ಸಾಲ ತೆಗೆದಿಲ್ವಾ? ಈಗ ಯಾವುದೇ ರೀತಿ ಸಾಲ ತಗೊಂಡಿಲ್ವಾ? ಇಲ್ಲ ಸರ್, ತಗೊಂಡಿಲ್ಲ. ನೀವು ನಿಮ್ಮ ಏನೇನು ದಾಖಲಾತಿ ಕೊಡ್ಬೇಕು ಸರ್ ಬ್ಯಾಂಕಿಗೆ? ಪಾಣಿ ಪಟ್ಟ, ಮ್ಯೂಟೇಷನ್, ಇಸಿ, 2 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ನೀವು ಬೇರೆ ದಾಖಲೆಗಳು ಅಂದ್ರೆ ನಿಮ್ಮ ಪತ್ರ, ನೀವು ಇಷ್ಟು ಅಂತ ಇಲ್ಲ, ನಿಮ್ ಜಮೀನ್ 15 ಎಕರೆಗಿದ್ರೆ 15 ಎಕರೆಗೆ ಎಷ್ಟು ಬರುತ್ತೋ ಸಾಲ, ಎಷ್ಟು ನಿಮಗೆ ಬೇಕಾಗುತ್ತೋ ಅಷ್ಟು ಸಾಲ ಕೊಡ್ತವೆ ಬ್ಯಾಂಕ್ಗಳು. ಹೌದು ಹೌದು ಹೌದು, ಪ್ರತಿ ಬೆಳೆಗೂ ಸ್ಕೇಲ್ ಆಫ್ ಫೈನಾನ್ಸ್ ಅಂತ ಇದೆ. ಬಾಳೆ ಬೆಳೆಗೆ ಎಷ್ಟು ಸರ್ ಕೊಡೋದು ಎಕರೆಗೆ? ಬಾಳೆ ಬೆಳೆಗೆ ಇದೆ, ಒಂದು ನಿಮಿಷ ನೋಡ್ತೀನಿ, 45-50 ವರ್ಷ, ಅದರಲ್ಲಿ 2 ಭಾಗ ಇರುತ್ತೆ ಅಂದ್ರೆ 2 ತರ ಇರುತ್ತೆ, ಅದಕ್ಕೆ ಪ್ರಕಾರವಾಗಿ ನೀವು ಕೊಡ್ತೀವಿ. ಬ್ಯಾಂಕಿನ ಹತ್ತಿರದ ಬ್ಯಾಂಕ್ ನೀವು ವಿಚಾರಿಸಿ, ಕರೆಕ್ಟ್ ಆಗಿ ಸ್ಕೇಲ್ ಆಫ್ ಫೈನಾನ್ಸ್ ಹೇಳ್ತಾರೆ. ಈಗ ಮೊದಲೇ ಕ್ರಾಪಿಗೂ ಇಷ್ಟೊಂದ, ಎರಡನೇ ಕ್ರಾಪಿಗೆ ಇಷ್ಟೊಂದು. ಹೌದು ಹೌದು ಹೌದು, ಕೂಳೆ ಬೆಳೆಗೆ ಒಂದು ರೇಟ್ ಇರ್ತದೆ, ಮೊದಲೇ ನೀವು ಆ ಕಡೆಯಿಂದ ಬಾಳೆ ಕಂದು ತಂದು ಹಾಕ್ಬೇಕಾದಾಗ ಖರ್ಚು ಜಾಸ್ತಿ ಆಗುತ್ತಲ್ಲ, ಅದಕ್ಕೆ ಒಂದು ರೇಟ್ ಇರ್ತದೆ. ಮೊದಲನೇ ಕ್ರಾಪಿಗೆ ಎಷ್ಟು ಸರ್ ಅಮೌಂಟ್ ಕೊಡೋದು? ಅಲ್ಲ, ನೀವು ನಿಮಗೆ ಸಾಲ ಅಂತೂ ಸಿಗುತ್ತೆ, ಶಾಖೆಗೂ ಕರೆಕ್ಟ್ ಆಗಿ 45-50 ಸಾವಿರ ಇದೆ ಅದು ಸ್ಕೇಲ್ ಆಫ್ ಫೈನಾನ್ಸ್, ಅದ್ರ ಪ್ರಕಾರ ನಿಮಗೆ ಸಿಗುತ್ತೆ ಸಿಗುತ್ತೆ. ಹಲೋ ಹಲೋ, ನೋಡಿ ಇವ್ರೆ, ಈ ಚಿತ್ರದುರ್ಗದಲ್ಲಾದ್ರೆ ಹೊಸ ಹೊಸ ಇದು ಬಾಳೆಗೆ 64,000 ರೂಪಾಯಿ ಇದೆ ಚಿತ್ರದುರ್ಗದಲ್ಲಿ. ಅದೇ ಅಲ್ಲ, ಹೌದು ಹೌದು ಹೌದು, ಟಿಶ್ಯೂ ಕಲ್ಚರ್ಗಾದ್ರೆ 70,000 ಇದೆ. ನಿಮಗೆ ಬಳ್ಳಾರಿಗೆ ಬಂದ್ರೆ 1,00,000 ಟಿಶ್ಯೂ ಕಲ್ಚರ್ಗಿದೆ, 81,000 ಫಸ್ಟ್ ಕ್ರಾಪ್ ಇದೆ ನೋಡಿ. ಒಳ್ಳೆ ವಿಶ್ವನಾಥ್, ಹೋಗಿ ಅಲ್ಲಿ ಭೇಟಿಯಾಗಿ ನೀವು ಬ್ಯಾಂಕಿಗೆ. ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಅಂದ್ರೆ ಈಗ ತಾವು ಹೇಳ್ದಂಗೆ ಜಿಲ್ಲೆಗಿಂತ ಜಿಲ್ಲೆಗೆ ಅದರಲ್ಲಿ ಸ್ಕೇಲ್ ಆಫ್ ಫೈನಾನ್ಸ್ ಹೌದು ಬೇರೆ ವ್ಯತ್ಯಾಸ ಆಗುತ್ತೆ. ಯಾಕೆಂತಂದ್ರೆ ಖರ್ಚು ವೆಚ್ಚಗಳು ಮತ್ತೆ ಈ ಕಾರ್ಮಿಕರು ಖರ್ಚು ಎಲ್ಲವೂ ವ್ಯತ್ಯಾಸ ಆಗುತ್ತಲ್ಲ ಸರ್, ಜಾಗದಿಂದ ಜಾಗಕ್ಕೆ ಒಂದು ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸ ಆಗೋದ್ರಿಂದ ಆ ಟೆಕ್ನಿಕಲ್ ಕಮಿಟಿ ಅಂತಲೇ ಬರುತ್ತೆ. ಇದನ್ನ ಫಿಕ್ಸ್ ಮಾಡುವಂತವ್ರು, ಸ್ಕೇಲ್ ಆಫ್ ಫೈನಾನ್ಸ್ ಫಿಕ್ಸ್ ಮಾಡುವಂತವ್ರು SLTC ಅಂತ, ಈಗ ಸ್ಟೇಟ್ ಲೆವೆಲ್ ಟೆಕ್ನಿಕಲ್ ಕಮಿಟಿ ಅಂತ ಇದ್ದಾರೆ, ಅವರು ಪ್ರತಿ ಜಿಲ್ಲೆಗೆ ಪ್ರತಿ ಬೆಳೆಗೆ ಈ ಸ್ಕೇಲ್ ಆಫ್ ಫೈನಾನ್ಸ್ ಫಿಕ್ಸ್ ಮಾಡ್ತಾರೆ. ಕೆಲವೊಂದು ಸಮಯದಲ್ಲಿ 3-4 ಜಿಲ್ಲೆಗಳಿಗೆ ಒಂದೇ ಇರ್ಬೋದು. ಈಗ ನಮ್ಮ ಆಗಲೇ ಕೆಲವು ಕೇಳಿದ್ರೆ ಕೇಳಿದ್ರೆ ಈಗ ನಮ್ದು ಆಲ್ರೆಡಿ ಸಾಲ ಇದೆ, ಮತ್ತೆ ನಾವು ಸಾಲ ತಗೋಬೇಕು ಅನ್ನೋದು, ಒಂದು ವೇಳೆ ಬೇರೆ ಹೊಲ ಇದ್ರೆ ಅದನ್ನ ಡಾಕ್ಯುಮೆಂಟ್ಸ್ ಕೊಟ್ಟು ತಗೋಬಹುದು. ಆದರೆ ಇವ ಮೊದಲಿನ ಒಂದು ಸಾಲನ ಅವರು ರಿಪೇಮೆಂಟ್ ಚೆನ್ನಾಗಿರ್ಬೇಕು ಅಥವಾ ಯಾವ ರೀತಿ ಇದ್ರೆ ಅದು ಅವರಿಗೆ ಅನುಕೂಲ ಆಗುತ್ತೆ? ಸರಿ, ಈಗ ಸಿಬಿಲ್ ಸ್ಕೋರ್ ಅಂತ ಇದೆ, ಅಂದ್ರೆ ಯಾರೇ ಸಾಲಗಾರರಿಗೆ ಬ್ಯಾಂಕ್ ಅಲ್ಲಿ ಇರ್ಬೋದು, ಈಗ EMI TV ತೆಗೆದುಕೊಳ್ಬಹುದು ಅಥವಾ ಮೊಬೈಲ್ ತೆಗೆದುಕೊಳ್ಬಹುದು, ಎಲ್ಲರದ್ದು ಸಹ ಅವ್ರ ರೀಪೇಮೆಂಟ್ ರೆಕಾರ್ಡ್, ಮರುಪಾವತಿಯ ಒಂದು ರೆಕಾರ್ಡ್ ಅನ್ನ ಒಂದು ಕಂಪನಿ ಮೇಂಟೈನ್ ಮಾಡಿ ನಾವು ಬ್ಯಾಂಕ್ನವ್ರು ಯಾರೇ ಸಾಲ ಕೇಳಿದಾಗ ಅದನ್ನ ನಾವು ಕೇಳ್ತೀವಿ, ನಮಗದು ದಾಖಲೆ ಬರ್ತದೆ. ಅಂದ್ರೆ ಇವರು ತೆಗೆದುಕೊಂಡ ಸಾಲನ ಅವರು ಏನೇನು ಮರುಪಾವತಿ ವಿಧಾನ ಹೆಂಗೆ ಹೇಳಿರ್ತಾರೆ ಆ ವಿಧಾನದ ಪ್ರಕಾರ, ಆ ಇನ್ಸ್ಟಾಲ್ಮೆಂಟ್ ಪ್ರಕಾರ ಕಟ್ಟಿದ್ದಾರಾ ಇಲ್ವಾ ಅನ್ನೋದೊಂದು ನಮಗೆ ಸಿಗುತ್ತೆ. ಒಂದು ಕರೆ ಇದೆ ಸರ್. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ಸಿದ್ದಣ್ಣ ಸರ್ಗೂ ಮತ್ತೆ ಇವರು ಬ್ಯಾಂಕ್ ಮ್ಯಾನೇಜರ್ ಅವರು, ನಮಸ್ಕಾರ ಸರ್. ನಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ಶಾಂತಣ್ಣ ಅಂತ ಸರ್, ಒಡೆರೆಡ್ಡಿ ಚಳ್ಳಕೆರೆ ತಾಲೂಕು. ಶಾಂತಣ್ಣ ಅವರು, ಕೇಳಿ ಪ್ರಶ್ನೆ ಕೇಳಿ. ಸರ್ ಏನಿಲ್ಲ, ಈ ಬ್ಯಾಂಕ್ ಅಲ್ಲಿ ಈಗ ಲೋನ್ ಇಂದು ಬಗ್ಗೆ ಅಂತ ಹೇಳಿದ್ರಲ್ಲ, ಅದ್ರದ್ದು ಈಗ ನಾವು ತಗೊಂಡಿದ್ವಿ ಸರ್, ಕ್ರಾಪ್ ಲೋನ್ ಆಕ್ಚುಲಿ ತಗೊಂಡಿದ್ವಿ, ತಗೊಂಡ್ರೆ ಅದು ವರ್ಷ ವರ್ಷ ರಿನಿವಲ್ ಮಾಡ್ತಾ ಇದೀವಿ. ಮತ್ತೆ ಅದರಲ್ಲಿ ರೇಷ್ಮೆ ಬೇರೆ ಹಾಕಿದ್ರೆ ರೇಷ್ಮೆ ಕೊಡ್ತಾರೆ, ಕ್ರಾಪ್ ಲೋನ್ ಮಾತ್ರ ಕೊಟ್ಟಿದ್ದಾರೆ, ರೇಷ್ಮೆ ಕೊಡ್ತಾರ ಸರ್ ಅದ್ರಲ್ಲಂತ. ಅಲ್ಲ ಈಗ ರೇಷ್ಮೆ ನೀವು ಮಿಶ್ರ ಕ್ರಾಪ್ ಬೆಳೆ ಬೆಳೆದ್ರೆ ಅದು ಬೇರೆ ಇರ್ತದೆ, ನೀವು ರೇಷ್ಮೆ ತೆಗೆದುಕೊಂಡಾಗ ಬೇರೆ ಬೆಳೆ ಬೇಕಾಗ್ಬೇಕು ಅಂದ್ರೆ ರೇಷ್ಮೆ ಕಿತ್ತಾಕ್ಬೇಕಲ್ವಾ, ಇಪ್ಪನೇರಳೆ ಕಿತ್ತಾಕಿ ಬೇರೆ ಬೆಳೆ ಹಾಕ್ಬೇಕಲ್ವಾ. ಕೊಡಿ ಹಾಗಾದ್ರೆ ಸಿಗುತ್ತೆ, ಒಂದೆಕರೆಗೆ ಇಪ್ಪನೇರಳಿಗೆ ಸಿಗುತ್ತೆ, ಬೇರೆ ಬೆಳೆ ಎಷ್ಟು ವಿಸ್ತೀರ್ಣಕ್ಕೆ ಹಾಕ್ತಿರೋ ಅದ್ರ ಮೇಲೆ ಅದಕ್ಕೂ ಸಿಗುತ್ತೆ, ತಗೊಂಬೋದು ನೀವು. ಈರುಳ್ಳಿಗೂ ಇದು ವಾಣಿಜ್ಯ ಬೆಳೆ ಅಂತಂದ್ರೆ ಈರುಳ್ಳಿ, ಶೇಂಗಾ ಮತ್ತೆ ಈ ಸೂರ್ಯಕಾಂತಿ ಅಂತ ಅವಕ್ಕೆಲ್ಲ ಎಷ್ಟೆಷ್ಟು ಕೊಡ್ತೀರಿ ಸರ್ ಹೆಕ್ಟೇರ್ ಎಕರೆಗೆ? ಅಲ್ಲ ಈಗ ನಾನು ಪ್ರತಿ ಬೆಳೆಗೆ ಅದನ್ನ ನಾನು ನೋಡಿ ಹೇಳ್ಬೇಕಾಗ್ತದೆ. ನೀವು ಹತ್ತಿರದ ಶಾಖೆಗೆ ಹೋಗಿ, ಹೇಗಿದ್ರು ನೀವು ಈಗಾಗಲೇ ಬ್ಯಾಂಕ್ ನಲ್ಲಿ ಒಡನಾಟ ಇದೆ, ಸಾಲ ತಗೊಂಡಿದ್ದೀರಿ, ಅಲ್ಲಿ ಹೋಗಿ ವಿಚಾರಿಸಿ, ವಿಚಾರಿಸಿದ ಕೂಡಲೇ ಅವರು ಪ್ರತಿ ಬೆಳೆಗೆ ಇಂತಿಷ್ಟು ಅಂತ ಹೇಳ್ತಾರೆ, ನೀವು ಅದರ ಪ್ರಕಾರ ನೀವು ಯಾವ ಬೆಳೆ ಹಾಕ್ತೀರಾ ಅದಕ್ಕೆ ಕೊಡ್ತಾರೆ ಸಾಲನ. ಸರ್ ಇನ್ನೊಂದು ಪ್ರಶ್ನೆ, ನಮ್ದೀಗ ವರ್ಷ ವರ್ಷ ಸುಮಾರು ನಾವು 4-5 ವರ್ಷದಿಂದ ರಿನಿವಲ್ ಮಾಡ್ತಾ ಬರ್ತಿದ್ದೀವಿ ಸರ್. ಸರಿ, ವರ್ಷಕ್ಕೆ ಸ್ವಲ್ಪ ಏನಾದ್ರು ಹಿಂಗ್ ಸ್ವಲ್ಪ ಹೆಚ್ಚಿಗೆ ಕೊಡ್ಬೋದಲ್ಲ ಸರ್, ಈಗ 5-6 ವರ್ಷದಿಂದ ಅಷ್ಟೇ ಕೊಡ್ತಾ ಇದ್ರಲ್ಲ ಸರ್. ಹೆಚ್ಚಿಗೆ ಕೊಡ್ತಾರೆ, ನೀವು ಕೇಳಿದ್ದೀರಾ ಇಲ್ವಾ ನೋಡಿ, ಯಾಕೆಂತಂದ್ರೆ ಅಲ್ಲ ಈಗ ನಾಲ್ಕು ವರ್ಷದ ಹಿಂದಿನ ಖರ್ಚಿಗೂ ಈಗಿನ ಖರ್ಚಿಗೂ ಹೋಲಿಸಿದ್ರೆ 4 ವರ್ಷದ ಹಿಂದಿನ ಖರ್ಚಿಗಿಂತ ಈಗಿನ ಖರ್ಚು ಜಾಸ್ತಿ ಇರುತ್ತೆ. ಆ KCC ಅನ್ನೋದ್ರೊಳಗೆ ಪ್ರತಿ ವರ್ಷ 10% ಜಾಸ್ತಿ ಕೊಡ್ಲಿಕ್ಕೆ ಅವಕಾಶ ಇದೆ, ನೀವು ಶಾಖೆಗೆ ಹೋಗಿ ಕೇಳಿ ಹೆಚ್ಚಿನ ಸಾಲ ಸೌಲಭ್ಯನ ಪಡೀರಿ. ಒಳ್ಳೇದು ಶಾಂತಣ್ಣವ್ರೆ. ಹಲೋ ಹಲೋ ಹಲೋ ಸರ್, ನಮಸ್ಕಾರ. ಹಾ ನಮಸ್ಕಾರ, ಹೇಳಿ, ತಮ್ಮ ಹೆಸರು? ಸರ್ ನಾವು ಬಳ್ಳಾರಿ ಡಿಸ್ಟ್ರಿಕ್ಟ್ ಸರ್, ಕಂಪ್ಲಿ ತಾಲೂಕ್ ರಾಮ್ ಸರ್ ಸರ್ ವಿರೂಪಾಕ್ಷ ಅಂತೇಳಿ. ಹೇಳಿ ಪ್ರಶ್ನೆ ಕೇಳಿ. ಸರ್ ಏನಿಲ್ಲ, ನಾವು ಒಂದ್ 2 ಎಕರೆ ಸರ್ ಇಪ್ಪನೇರಳೆ ಹಾಕ್ಬೇಕಂತ ಮಾಡಿದೀವಿ ಸರ್, ಅದಕ್ಕೆ ಶೆಡ್ಗೆ ಲೋನ್ ಎಷ್ಟು ಕೊಡ್ತಿದ್ದಾರೆ ಸರ್? ಶೆಡ್ಗೆ ಈಗ 50 ಮೊಟ್ಟೆ ಮೇಯಿಸ್ಲಿಕ್ಕೆ ಎಷ್ಟು ಜಾಗ ಬೇಕು, 100 ಮೊಟ್ಟೆ ಮೇಯಿಸ್ಲಿಕ್ಕೆ ಎಷ್ಟು ಜಾಗ ಬೇಕು, 200 ಮೊಟ್ಟೆ ಎಷ್ಟು ಜಾಗ ಬೇಕು ಅನ್ನೋದಕ್ಕೆ ಅದಕ್ಕೆ ಯುನಿಟ್ ಕಾಸ್ಟ್ ಅಂತ ಇರುತ್ತೆ. ನಾನೀಗ ಹೇಳ್ಬೇಕಂದ್ರೆ ಸಮಯ ಹಿಡೀತದೆ, ಆದ್ರೂ ನೋಡ್ತೀನಿ. ನೀವು ಅಷ್ಟು ನೋಡಿ, ಸಿರಿಕಲ್ಚರ್ ಏನಾಗುತ್ತೆ ಅಂತಂದ್ರೆ ಶೆಡ್ಗೆ 1,000 ಸ್ಕ್ವೇರ್ ಫೀಟ್ ಶೆಡ್ಗೆ ಈ ಸಾಧಾರಣ 8 ಲಕ್ಷದವರೆಗೂ ಸಾಲ ಸಿಗುತ್ತೆ. 8 ಲಕ್ಷದವರೆಗೂ ಸಾಲ ಸಿಗುತ್ತೆ. ಇಲ್ಲ ಅದ್ರ ಬಗ್ಗೆ ನಾನು ಇಲ್ಲಿ ಹೇಳಲಿಕ್ಕೆ ಆಗಲ್ಲ, ನೀವು ಡಿಪಾರ್ಟ್ಮೆಂಟ್ ಇಂದ ಆ ಸೌಲಭ್ಯ ಇದ್ರೆ ಸಿಗುತ್ತೆ ನಿಮಗೆ, ಡಿಪಾರ್ಟ್ಮೆಂಟ್ ಅಲ್ಲಿ ವಿಚಾರಿಸಿ ನೀವು. ಸಬ್ಸಿಡಿ ಕೊಡ್ತಾರೆ ಸರ್ ಗವರ್ಮೆಂಟ್, ನಾವು 50% ನಾವ್ ಹಾಕಬೇಕು, ನಿಮ್ಮ ಬ್ಯಾಂಕ್ ಇಲ್ಲಿಂದ ಎಷ್ಟು ಕೊಡ್ತಾರಂತ ನಾನು ಅದಕ್ಕೆ ಕೇಳಿದ್ದೀನಿ. ನಾವು ಇದಕ್ಕೆ ಯುನಿಟ್ ಕಾಸ್ಟ್ ಅಂತಂದ್ರೆ ಒಟ್ಟಿಷ್ಟು, ಇದ್ರೊಳಗೆ ಬರೋ ಸಬ್ಸಿಡಿನ ಈ ಸಾಲಕ್ಕೆ ವಜಾ ಹಾಕಂತೀವಿ, ಮಿಕ್ಕಿದ್ದನ್ನ ನೀವು ಕಟ್ಟಬೇಕಾಗ್ತದೆ. ವಿರೂಪಾಕ್ಷ ಅವರೇ, ಓಕೆ, ಥ್ಯಾಂಕ್ ಯು ಸರ್. ಅದೇ ಈಗ ಇಲಾಖೆ ಕಡೆಯಿಂದ ಮಾಡಿಸಿದ್ರೆ ಅವ್ರು ಹೇಳ್ಬಿಡ್ತಾರೆ ನಿಮ್ಗೆ ಇಷ್ಟು ನಿಮ್ಗೆ ಸಬ್ಸಿಡಿ ಸಿಗುತ್ತೆ ನೀವು ಮಾಡಿ ಅಂತೇಳಿ. ಸಿರಿಕಲ್ಚರ್ಗೆ ರೇಷ್ಮೆ ಬೆಳಿಗ್ಗೆ ಬಹಳ ಪ್ರೋತ್ಸಾಹ ಇದೆ ಈಗ, ಮಾಡಿ ಅಂತೇಳಿ ಬಹಳ ಎಲ್ಲ ಹೇಳ್ತಾರೆ ಈಗ ಸರ್ಕಾರದಿಂದ. ಅದಕ್ಕೆ ಸಬ್ಸಿಡಿನೇ ಸಿಗುತ್ತೆ ನೀವು ಶೆಡ್ ಕಟ್ಕೊಳ್ಳಿಕ್ಕೆ. ನಿಮ್ಗೆ ನೀವು ಅಲ್ಲಿ ಹೋಗಿ ಡಿಪಾರ್ಟ್ಮೆಂಟ್ ವಿಚಾರ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಒಳ್ಳೇದು, ನಮಸ್ಕಾರ. ಹಾ ಸರ್, ಅದೇ ಸಿಬಿಲ್ ಸ್ಕೋರ್ ಬಗ್ಗೆ ಹೇಳ್ತಾ ಇದ್ರೆ, ಅದು ಅವರು ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡಲಿಲ್ಲ ಅಂದ್ರೆ ಅವರು ಸಿಬಿಲ್ ಸ್ಕೋರ್ ಕಡಿಮೆ ಆಗ್ತಾ ಹೋಗ್ತದೆ. ಈಗ ನಾವು 600ಕ್ಕಿಂತ ಜಾಸ್ತಿ ಇದ್ದ ಪಕ್ಷದಲ್ಲಿ ಸಾಮಾನ್ಯವಾಗಿ ನಾವು ಸಾಲ ಕೊಡಲ್ಲ ಅಂತ ಹೇಳೋದಿಲ್ಲ. 600ಕ್ಕಿಂತ ಕಡಿಮೆ ಆಗಿ 590, 575, 400 ಬಂದ್ರೆ ಏನಾಗುತ್ತೆ ಅಂತಂದ್ರೆ ಅವರು ಸಾಲ ಮರುಪಾವತಿ ವಿಧಾನದ ಒಂದು ರೆಕಾರ್ಡ್ ನಮಗೆ ಸಿಗ್ತದೆ. ಎಷ್ಟೋ ತಿಂಗಳಲ್ಲಿ ಕಟ್ಟಿರಲ್ಲ, ಎಷ್ಟೋ ಅರ್ಧ ವಾರ್ಷಿಕಗಳಲ್ಲಿ ಕಂತು ಕಟ್ಟಿರಲ್ಲ. ಅವಾಗ ಏನನ್ಸುತ್ತೆ ಅಂತಂದ್ರೆ ತೆಗೆದುಕೊಂಡು ಸಾಲ ಮರುಪಾವತಿ ಇವ್ರು ಮಾಡ್ತಾ ಇಲ್ಲ, ವಾಪಸ್ ಸರಿಯಾಗಿ ಕಟ್ತಾ ಇಲ್ಲ, ವಾಪಸ್ ಕಟ್ಟುವಂತ ವ್ಯವಧಾನ ಇಲ್ಲ ಅನ್ನೋದೊಂದು ತೀರ್ಮಾನಕ್ಕೆ ಬಂದ್ಬಿಡ್ತೀವಿ. ಹಾಗಾಗಿ ಅವ್ರು ಸಾಲ ಸಿಗಬೇಕು ಅಂತಂದ್ರೆ ಮೊದಲು ಸಿಬಿಲ್ ಸ್ಕೋರ್ ಚೆನ್ನಾಗಿಟ್ಕೊಬೇಕು. ಜೊತೆಗೆ ಇನ್ನೊಂದಂದ್ರೆ ಈಗ ಎಷ್ಟೋ ಕಡೆ ಎಷ್ಟೋ ಕೆಲವು ಸ್ಕೀಮ್ಗಳಲ್ಲಿ ಅಂದ್ರೆ ಮನೆ ಸಾಲ ಕೊಡಬೇಕಾದ್ರೆ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಅವ್ರಿಗೊಂದು 0.25% ಬಡ್ಡಿನೇ ಕಡಿಮೆ ಆಗುತ್ತೆ. ಆ ಸೌಲಭ್ಯನು ಬ್ಯಾಂಕ್ಗಳು ಕೊಡ್ತಾ ಇದ್ದಾವೆ. ಈಗ ತಾವು ಹೇಳಿದ್ರೆ ಸರ್ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು, ಹಾಗಾಗಿ ಹಾಗಾದ್ರೆ ಸಾಲ ಸಿಗ್ಲಿಕ್ಕೆ ಒಳ್ಳೆ ಅವಕಾಶ ಇರುತ್ತೆ, ಏನು ತೊಂದರೆ ಆಗಲ್ಲ ಅಂತೇಳಿ. ಏನೋ ಅನಿವಾರ್ಯ ಕಾರಣಗಳಿಂದ ಏನೋ ಸಮಸ್ಯೆ ಇರುತ್ತೆ, ಜಿನೈನ್ ರೀಸನ್ ಅಂತ ನಾವು ಏನು ಹೇಳ್ತೀವಲ್ಲ, ಅಂತ ಸಂದರ್ಭದಲ್ಲಿ ಏನ ಸಹಾಯ ಮಾಡ್ಲಿಕ್ಕೆ ಆಗುತ್ತಾ ನಮ್ಮ ರೈತರಿಗೆ? ಅಲ್ಲ, ಅವ್ರ ಸ್ಕೋರ್ ಎಷ್ಟಿದೆ ನೋಡಬೇಕು. ಸಾಧಾರಣ ಈಗ ನಾವೇನ್ ಮಾಡ್ತೀವಿ ಅಂತ ನಮ್ಮ ಬ್ಯಾಂಕ್ನಲ್ಲಿ 590-600 ಇದ್ರು ಸಹ ಕೃಷಿ ಸಾಲ, ಯಾಕೆಂತಂದ್ರೆ ಮಳೆ ಇಲ್ಲದೆ ಕೃಷಿ ಸಾಲ ಕಟ್ಟಿರೋದು ಸ್ವಲ್ಪ ತಡ ಆಗಿರುತ್ತೆ, ನಿಧಾನ ಆಗಿರುತ್ತೆ. ಅಂತ ಕೇಸ್ ಅಲ್ಲಿ ರಿನಿವಲ್ಸ್ ಎಲ್ಲ ಕನ್ಸಿಡರ್ ಮಾಡ್ತೀವಿ ನಾವು. ಅಥವಾ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಸಿಬಿಲ್ ಸ್ಕೋರ್ ಅಲ್ಲಿ ಯಾವುದೋ ಒಂದು ಬ್ಯಾಂಕ್ ಅಲ್ಲಿ ಸಾಲ ಕಟ್ಟಿರಲ್ಲ ಅನ್ನೋ ದಾಖಲೆ ಸಿಕ್ಕಿದಾಗ ಆ ಬ್ಯಾಂಕ್ ಅಲ್ಲಿ ಸಾಲ ಕಟ್ಟಿ ಅವರಿಂದ ಬೇಬಾಕಿ ಪತ್ರ ತಂದು ಕೊಟ್ಟಾಗ ಬ್ಯಾಂಕ್ಗಳು ಅದನ್ನು ಸಹ ಪರಿಗಣನೆ ಮಾಡ್ತಾರೆ. ಒಂದು ಸಂದರ್ಭ ಇತ್ತು, ಯಾವ್ದಾದ್ರೂ ಒಂದು ಬ್ಯಾಂಕ್ ನಲ್ಲಿ ಸಾಲ ತಗೋಬೇಕು ಅನ್ನೋದಿತ್ತು, ಆಯಾ ಆಯಾ ಭಾಗಕ್ಕೆ ಒಂದು ಬ್ರಾಂಚ್ ಇದೇ ಬ್ರಾಂಚ್ ನಂಗೆ ನೀವು ಸಾಲ ತಗೋಬೇಕು ಅಂತ. ಈಗ ಸಿಬಿಲ್ ಅಂತ ಒಂದು ಆಗಿರೋದ್ರಿಂದ ನೀವು ಎಲ್ಲಿ ತಗೊಂಡ್ರು ಗೊತ್ತಾಗ್ಬಿಡ್ತದೆ. ಭಾರತ ದೇಶದಲ್ಲಿ ಎಲ್ಲೇ ತೆಗೆದುಕೊಂಡ್ರು, ನಾನು ಅವಾಗಲೇ ಹೇಳಿದ್ನಲ್ಲ, ಯಾವುದೋ ಒಂದು ಏನದು ಈ ಕಂಪನಿನಲ್ಲಿ ಅವರು ಈಗ ಸೋನಿನಲ್ಲೋ ಯಾವ್ದ್ರೊಳಗೋ ಒಂದು ಮೊಬೈಲ್ ತೆಗೆದುಕೊಂಡ್ರು ಸಹ ಇಎಂಐಲಿ ಅದು ಸಹ ದಾಖಲೆ ಆಗಿದೆ. ಈಗ ಅವರು ಸಹ ದಾಖಲಿಸ್ತಾರೆ, ಅವರು ಅದನ್ನು ಮೊದಲೇ ಅದನ್ನೇ ನೋಡೋದು, ಯಾಕೆಂತಂದ್ರೆ 20,000 ರೂಪಾಯಿ ಮೊಬೈಲ್ನ 2,000 ರೂಪಾಯಿ ಡೌನ್ ಪೇಮೆಂಟ್ ತೆಗೆದುಕೊಂಡು ಸುಮ್ಮನೆ ಕೊಟ್ಟು ಕಳಿಸೋದಿಲ್ಲ ಅವರು. ಇವ್ರ ಹಿಂದಿನ ಮರುಪಾವತಿ ವಿಧಾನ ಹೆಂಗಿದೆ ಅನ್ನೋದು ನೋಡೇ ಕೊಡೋದು ಅವರು. ಈಗ ನಮ್ಮ ಕೆಲವರೆಲ್ಲ ಬ್ಯಾಂಕ್ಗಳಲ್ಲಿ ನಾವು ಕೇಳ್ದಂಗೆ ಫೋನ್ ಮಾಡ್ತಿರ್ತಾರೆ, ನಿಮಗೆ ಸಾಲ ಇಂಥ ಸಾಲ ಶಾಂಕ್ಷನ್ ಆಗುತ್ತೆ ನೀವು ತಗೊಳ್ಳಿ ಅಂತ ಕೆಲವರಿಗೆಲ್ಲ ಫೋನ್ ಮಾಡಿ ಹೇಳಿ ಕರೆಸ್ತಾ ಇರ್ತಾರೆ, ಇದ್ರ ಬಗ್ಗೆ ಸರ್ ನಮ್ ಸರ್ ಅದು ಮಾರ್ಕೆಟಿಂಗು. ಈಗ ಹೆಂಗಾಗಿದೆ ಅಂತಂದ್ರೆ ಬ್ಯಾಂಕ್ಗಳು ಜಾಸ್ತಿ ಆಗಿದಾವೆ, ಶಾಖೆಗಳು ಜಾಸ್ತಿ ಆಗಿದಾವೆ, ಮಾರ್ಕೆಟಿಂಗು ಮಾರ್ಕೆಟಿಂಗು. ಒಂದು ಕರೆ ಇದೆ ಸರ್. ಹಲೋ, ನಮಸ್ತೆ. ಹೇಳಿ ತಮ್ಮ ಹೆಸರು? ನನ್ನ ಹೆಸರು ನಾಗರಾಜ್ ಅಂತ, ಜಗಳೂರು ತಾಲೂಕು ಜ್ಯೋತಿಪುರ ಗ್ರಾಮ ನಮ್ದು. ನಾಗರಾಜ್ ಅವರೇ, ಕೇಳಿ ಪ್ರಶ್ನೆ ಕೇಳಿ. ನಾವು ಈ 20,000 ರೂಪಾಯಿ ಸಾಲ ತಗೊಂಡಿದ್ವಿ ಸರ್, 2 ಎಕರೆ 26 ಗುಂಟೆ ಜಮೀನ್ ಇತ್ತು ನಮ್ದು. ಹಲೋ, ಹೇಳಿ ಹೇಳಿ ಹೇಳಿ, ಕೇಳಿಸ್ತಾ ಇದೆ ಹೇಳಿ. ಜಮೀನಿಗೆ ಸಾಲ ತಕೊಂಡು ಬೋರ್ ಹಾಕ್ಸಿದ್ವಿ, ಅದು ಫೇಲ್ ಆಗ್ಬಿಡ್ತು. ಈಗ ಮತ್ತೆ ಏನಾದ್ರೂ ಬೇರೆ ಇದ್ ಮಾಡಕ್ಕೆ ಅವಕಾಶ ಇದೆಯಾ ಸರ್? ಅದು ಅಲ್ಲ, ಈಗ ಈಗ ಬೋರ್ ಹಾಕ್ಸ್ಲಿಕ್ಕೆ ಬೋರ್ ಕೊರಿಲಿಕ್ಕೆ ಸಾಮಾನ್ಯವಾಗಿ ಸಾಲಗಳು ಕೊಡ್ತಾ ಇಲ್ಲ, ಯಾಕಂತಂದ್ರೆ ಈ ಅಂತರ್ಜಲ ಬಹಳ ಕುಸಿದಿರೋದ್ರಿಂದ ಅದನ್ನ ಎನ್ಕರೇಜ್ ಮಾಡ್ತಾ ಇಲ್ಲ. ಈಗಾಗಲೇ ಬೋರ್ವೆಲ್ ಬಿದ್ದು ನಿಮ್ಗೆ ನೀರು ಚೆನ್ನಾಗಿ ಬರ್ತಾ ಇದ್ರೆ ಪೈಪ್ ಲೈನ್ ಹಾಕ್ಲಿಕ್ಕೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ನಿಮ್ಗೆ ಸಿಗುತ್ತೆ. ಪೈಪ್ ಲೈನ್ ಹಾಕ್ಲಿಕ್ಕೆ ಇರ್ಬೋದು, ಡ್ರಿಪ್ ಇರಿಗೇಷನ್ ಹಾಕ್ಲಿಕ್ಕಿರ್ಬೋದು, ಸ್ಪ್ರಿಂಕ್ಲರ್ಸ್ ಆಗ್ಲಿಕ್ಕಿರ್ಬೋದು, ಸಾಲ ಸೌಲಭ್ಯ ಸಿಗುತ್ತೆ. ನೀವು ಆ ಸಾಲ ತೀರಿಸಿ ಮತ್ತೆ ಏನಾದ್ರು ನೀರು ಅಲ್ಲ ನೋಡಿದ್ನಲ್ಲ, ಈಗ ಬೋರ್ ಕೊರ್ಸ್ಲಿಕ್ ಸಿಗಲ್ಲ. ನೀವು ನೀರ್ ಮೇಲ್ಗಡೆ ತಂದ್ರೆ ನೀರನ್ನ ಆ ಕಡೆ ಈ ಕಡೆ ಚಲಾವಣೆ ಮಾಡ್ಲಿಕ್ಕೆ ಪೈಪ್ ಲೈನ್ಗೆ, ಸ್ಪ್ರಿಂಕ್ಲರ್ಗೆ, ಡ್ರಿಪ್ ಇರಿಗೇಷನ್ಗೆ ಎಲ್ಲ ಸಿಗುತ್ತೆ, ಜೊತೆಗೆ ಬೆಳೆ ಸಾಲನೂ ಸಿಗುತ್ತೆ. ಅಲ್ಲ, ನಾವು ಬೆಳೆ ಸಾಲ ಕೊಡೋದು ಬೆಳೆ ಹಾಕ್ಲಿಕ್ಕೆ ಅಷ್ಟೇನೆ, ನೀವು ಅದನ್ನು ಕೊರಸ್ಲ ಅಂತ ನನ್ನ ಕೇಳಿದ್ರೆ ನನ್ನ ಉತ್ತರ ಏನ್ ಕೊಡ್ಲಿ ನಿಮ್ಗೆ? ನಾಗರಾಜ್ ಅವರೇ, ಅದು ಹೇಳಿಕೆ ಯಾವ ರೀತಿ ಬಳಸ್ತೀರ ಅದು ನಿಮಗೆ ಬಿಟ್ಟಿದ್ದು, ಬಟ್ ಬೆಳೆ ಸಾಲ ಅಂತ ತಗೋಬಹುದು ನಿಮ್ದು ಸಾಲ ಇಲ್ಲ ಅಂದ್ರೆ. ಈಗ ನೀವ್ ಮೊದ್ಲು ತಗೋಬೇಕಾದ್ರೆ ಸಾಲದ ಬೋರ್ವೆಲ್ ಕೊರ್ಸಕಂತ ತಗೊಂಡಿದ್ರ? ಹೌದಾ, ಬೇರೆ ಈಗ ನೀವು ಬೋರ್ವೆಲ್ ಕೊರ್ಸಿಂದ ನಿಮಗೆ ನೀರ್ ಅದನ್ನ ಪಂಪ್ ಆಗ್ಲಿ ಅದಕ್ಕಾಗ್ಲಿ ಸಾಲ ಸಿಗುತ್ತೆ, ಆದ್ರೆ ಬೋರ್ವೆಲ್ ಕೊರ್ಸ್ಲಿಕ್ಕಂತ ಸಿಗಲ್ಲ, ನೀವು ಬೇರೆ ರೀತಿ ತಕೊಂಡು ನೀವು ಅದನ್ನ ಬಳಸ್ಬೇಕಷ್ಟೇ. ಅಲ್ಲ, ಅದನ್ನು ನಾವು ಅವರಿಗೆ ಸಜೆಸ್ಟ್ ಮಾಡಲ್ಲ, ಮಾಡೋದಿಲ್ಲ. ಸ್ವಂತ ಬಂಡವಾಳದಲ್ಲಿ ನೀರ್ ಮೇಲೆ ತಂದ್ರೆ ಆ ನಂತರ ನಾವು ಸಾಲ ಕೊಡ್ಲಿಕ್ಕೆ ತಯಾರಿದ್ದೇವೆ. ನಮಸ್ಕಾರ ನಾಗರಾಜ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸರ್, ಈಗ ನಮ್ಮ ರೈತರಿಗೆ ಕೆಲವರು ಸಾಕಷ್ಟು ರೈತರು ಕೇಳ್ತಾ ಇರ್ತಾರೆ, ಕೆಲವರು ಫೋನ್ನಲ್ಲೇ ಟ್ರೈ ಮಾಡ್ತಿರ್ತಾರೆ, ಆದರೆ ನಮಗೆ ಸಮಯದ ಅಭಾವ ಇರೋದ್ರಿಂದ ಸಂಕ್ಷಿಪ್ತವಾಗಿ ಹೇಳಿ ಸರ್, ನಮ್ಮ ರೈತರು ತಮ್ಮ ಒಂದು ಡೀಲಿಂಗ್ಸ್ ಅಂತ ನಾವೇನು ಹೇಳ್ತಾರೆ, ತಮ್ಮ ವ್ಯವಹಾರನ ಯಾವ ರೀತಿ ಇಟ್ಕೊಂಡ್ರೆ ಬ್ಯಾಂಕ್ಗಳಲ್ಲಿ, ಅದರಲ್ಲೇ ವಿಶೇಷವಾಗಿ ಬ್ಯಾಂಕ್ಗಳಲ್ಲಿ ಅವರಿಗೆ ಅನುಕೂಲ ಆಗುತ್ತೆ? ಸಾಲ ಮರುಪಾವತಿ ಮೊದಲನೇ ಇದು. ಏಕೆಂತಂದ್ರೆ ಬ್ಯಾಂಕ್ಗಳು ಯಾವ ರೈತರಾಗ್ಲಿ ಯಾವ ಗ್ರಾಹಕರಾಗ್ಲಿ ಕೊಟ್ಟಿರೋ ಸಾಲ ಟೈಮ್ಗೆ ಸರಿಯಾಗಿ ವಾಪಸ್ ಕೊಟ್ಟರೆ ಅವ್ರಿಗೆ ಅವತ್ತು ನಾಳೆನೇ ನಾವು ಸಾಲ ಮತ್ತೆ ಮರು ಸಾಲ ಕೊಡ್ತೀವಿ. ಹಾಗಾಗಿ ಸಾಲನ ಮರುಪಾವತಿ ಸಮಯಕ್ಕೆ ಸರಿಯಾಗಿ ಮಾಡೋದು ಒಂದನೇದು. ಎರಡನೇದು ಅವರು ಒಂದು ಕರೆ ಇದೆ. ಸರಿ, ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಹೇಳಿ ತಮ್ಮ ಹೆಸರು. ತಮ್ಮ ಹೆಸರು ತಿಮ್ಮಣ್ಣ ಸರ್, ಮುದ್ದಾಪುರ ಸರ್ ನಮ್ದು. ತಿಮ್ಮಣ್ಣರ ಕೇಳಿ, ಪ್ರಶ್ನೆ ಕೇಳಿ ಸರ್. ನಾವು ಕೆಸಿಸಿ ಸಾಲ ತಗೊಂಡಿದ್ವಿ ಸರ್. ಅದು ನಮ್ದೊಂದು ಎಕರೆ ಜಮೀನು ಸರ್ ಅಷ್ಟೇ ಇರೋದು. ಅವರು 15,000 ಅಷ್ಟೇ ನಿಮಗೆ ಕೊಡಕ್ ಬರೋದು ಅಂತ ಹೇಳಿ ಸರ್. ಅದೇನಾದ್ರು ಜಾಸ್ತಿ ಏನಾದ್ರು ಕೊಡಕ್ ಬರುತ್ತೆ ಅಥವಾ ಏನಾದ್ರು?